ಮೆಕ್ಕೆಜೋಳ, ಎಳ್ಳು, ಸೂರ್ಯಕಾಂತಿ ಇವೆಲ್ಲ ಬೆಳೀತಾರೆ. ಚೆನ್ನಾಗೆಲ್ಲ ಲಾಭ ಬರ್ತಾ ಇದೆಯಾ? ಲಾಭ ಇದೆ, ಲಾಭ ಇದೆ. ತೆಂಗು ಎಷ್ಟು ಎಕರೆಲ್ಲ ಹಾಕಿದ್ರೆ? ತೆಂಗು ನಾವೊಂದು 3 ಎಕರೆ ಹಾಕಿದ್ದೀವಿ. 3 ಎಕರೆಲ್ಲ ಅಡಿಕೆ? ಅಡಿಕೆ ಒಂದು 5.5 ಎಕರೆ ಇದೆ. 5.5 ಎಕರೆ. ಮೆಕ್ಕೆಜೋಳ ಎಷ್ಟು ಎಕರೆಲ್ಲ ಬೆಳೀತಾರೆ? ಮೆಕ್ಕೆಜೋಳ ಒಂದು 20 ಎಕರೆ ಮೆಕ್ಕೆಜೋಳ. 20 ಎಕರೆ ಮೆಕ್ಕೆಜೋಳ. ಮೆಕ್ಕೆಜೋಳನೆಲ್ಲ ಏನು ಮಳೆ ಆಶ್ರಯಕ್ಕ ಬೆಳೀತಾರ ಅದಕ್ಕೂ ನೀರು ಬಿಡ್ತೀರಾ? ಇಲ್ಲ, ಎಲ್ಲ ಮಳೆಯಾಶ್ರಿತ ಬೆಳೆ. ಮಳೆಯಾಶ್ರಿತ ಬೆಳೆ. ಪ್ರತಿ ವರ್ಷ ಮೆಕ್ಕೆಜೋಳ ಬೆಳೀತೀರ? ಪ್ರತಿ ವರ್ಷನೂ ಹಾಕ್ತಿವಿ, ಒಂದೊಂದ್ಸಲಿ ಇದನ್ನ ಚೇಂಜ್ ಮಾಡ್ತೀವಿ, ಬೇರೆ ಹಾಕ್ತೀವಿ, ಕಡಲೆ ಹಾಕ್ತೀವಿ. ಕಡಲೆ ಹಾಕ್ತೀರ? ಯಾಕಂದ್ರೆ ಪ್ರತಿ ವರ್ಷ ಒಂದೇ ತರ ಬೆಳೆಗಳು ಬೆಳೆದ್ರೆ ಇಳುವರಿ ಬರಲ್ಲ, ಸಾಕಷ್ಟು ರೋಗಗಳು ಬರ್ತಾ ಅಂತೆಲ್ಲ ಹೇಳ್ತಿರ್ತಾರೆ, ಬೆಳೆ ಪರಿವರ್ತನೆ ಮಾಡ್ಬೇಕು ಅಂತೆಲ್ಲ. ಮೆಕ್ಕೆಜೋಳ ಬಿತ್ತನೆ ಮಾಡೋಕಿಂತ ಮುಂಚೆ ಬೇಸಾಯ ಯಾವ ರೀತಿ ಮಾಡ್ತೀವಿ? ಬೇಸಾಯ ಕ್ರಮಗಳು? ನಾವು ಬೇಸಾಯ ಕ್ರಮಗಳು ಎಲ್ಲ ಇದು ದರ್ಲೆ ಹೊಡಿತೀವಿ, ಮಾಗೆ ಹೊಡಿತೀವಿ, ಹೊಡೆದು ನಂತರ ಹೊಡೆದಾದ್ಮೇಲೆ ಇದನ್ನ ರೆಡಿ ಮಾಡ್ಕೊಂತ ಬಿತ್ತನೆ ಮಾಡಕ್ಕೆ. ಬೀಜ ಎಲ್ಲಿಂದ ತಗೊಂಡ್ಬರ್ತಾರೆ ಮೆಕ್ಕೆಜೋಳ? ಎಲ್ಲ ಇದ್ರಲ್ಲಿ ಆಗ್ರಾದಲ್ಲಿ ಸಿಗುತ್ತೆ. ಆಗ್ರಾದಲ್ಲಿ ತಗೊಂಡ್ಬರ್ತಾರ? ರೈತ ಸಂಪರ್ಕ? ರೈತ ಸಂಪರ್ಕ. ಒಂದ್ ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಒಂದ್ ಎಕರೆಗೆ 2 ಪಾಕೆಟ್ ಅಂತ ಬೇಕಾ? ಒಂದ್ ಎಕರೆಗೆ 2 ಪಾಕೆಟ್ ಬೇಕು. ಒಂದ್ ಪಾಕೆಟ್ ಎಷ್ಟು ಕೆಜಿ ಬರುತ್ತೆ? ಒಂದ್ ಪಾಕೆಟ್ 4 ಕೆಜಿ ಬರುತ್ತೆ. 4 ಕೆಜಿ ಬರುತ್ತೆ. ಬಿತ್ತನೆ ಎಲ್ಲ ಏನ್ ಎತ್ತಿನ ಕೂರಿಗೆಯಿಂದ ಬಿತ್ತನೆ ಮಾಡ್ತಾ ಅಥವಾ ಟ್ರ್ಯಾಕ್ಟರ್ ಇಂದ ಬಿತ್ತನೆ ಮಾಡ್ತಾ? ಎರಡರಲ್ಲೂ. ಎತ್ತಿನ ಕೂರಿಗೆನಾರ ಮಾಡಬಹುದು, ಟ್ರ್ಯಾಕ್ಟರ್ ಎಲ್ಲಾದ್ರೂ. ಯಾವ್ದು ಚೆನ್ನಾಗಿ ಬಿತ್ತನೆ ಕ್ರಮ ಚೆನ್ನಾಗಿ ಅನ್ಸುತ್ತೆ? ಬಿತ್ತನೆ ಇದೀಗ ಈಗ ಎಲ್ಲ ಟ್ರ್ಯಾಕ್ಟರ್ ಅಲ್ಲೇ ಇಲ್ಲ, ಈಗೆಲ್ಲ ಟ್ರ್ಯಾಕ್ಟರ್ ಕೂರಿಗೆ ಬಂದಿದೆ. ಎತ್ತುಗಳ ಸಾಕಾಣಿಕೆ ಕಡಿಮೆ ಆಗ್ಬಿಡ್ತಾರೆ. ಟ್ರ್ಯಾಕ್ಟರ್ ಬಿತ್ತನೆ ಚೆನ್ನಾಗಿರುತ್ತಾ? ಟ್ರ್ಯಾಕ್ಟರ್ ಬಿತ್ತನೆ ಚೆನ್ನಾಗಿರುತ್ತೆ. ಈಗ ಮೆಕ್ಕೆಜೋಳದ ಮಧ್ಯದಲ್ಲಿ ಅಕಡೆ ಬೆಳೆಯಾಗಿ ತೊಗರಿ ಬೆಳಿತೀವಿ ಅಂತಾರೆ ಕೆಲವರು. ನೀವೇನು ತೊಗರಿ ಬೆಳಿತಾರ? ಅಕಡೆ ಬೆಳೆಯಾಗಿ ಬೆಳೆಯಲ್ಲ? ಇಲ್ಲ, ನಾವೇ ತೊಗರಿ ಪಕ್ಷಿ ಏನು ಬೆಳೆಯಲ್ಲ. ಬೆಳೆಯಲ್ಲ, ಮುಖ್ಯ ಬೆಳೆಯಾಗಿ ಮೆಕ್ಕೆಜೋಳನೇ ಬೆಳೆಯಲ್ಲ. ಏನ್ ಇಳುವರಿ ಯಾವ್ದು ಜಾಸ್ತಿ ಬರುತ್ತೆ ಅದ್ ಬೆಳೀತೆ. ಮೆಕ್ಕೆಜೋಳ ಅದೆಲ್ಲ ಎಡೆ ಕುಂಟೆ ಎಷ್ಟು ದಿವಸದಲ್ಲಿ ಹೊಡಿತೀರ? ಅದನ್ನ ಎಲ್ಲ ಬಿತ್ತ ಆದ್ಮೇಲೆ ಒಂದ್ ತಿಂಗಳಿಗೆ ಮೆಕ್ಕೆಜೋಳ ಕುಂಟೆ. ಒಂದ್ ತಿಂಗಳಿಗೆ ಮೆಕ್ಕೆಜೋಳದಲ್ಲಿ ಎಡೆ ಕುಂಟೆ ಹೊಡಿತೀರ? ಮತ್ತೇನಾದ್ರೂ ಮೇಲ್ ಗೊಬ್ಬರ ಕೊಡ್ತಾರ? ಮೇಲೆಲ್ಲ ಗೊಬ್ಬರ ಕೊಡ್ತೀವಿ. ಕೊಡ್ತೀರ? ಮೆಕ್ಕೆಜೋಳಕ್ಕೆ ಏನೇನ್ ರೋಗ ಬರುತ್ತೆ? ಮೆಕ್ಕೆಜೋಳಕ್ಕೆ ಸುಳಿ ರೋಗ, ಅಣಬೆ ರೋಗ, ಅವೆಲ್ಲ ಕೀಟನಾಶಕಗಳ ಬೀಳ್ತಾವ. ಅವಕ್ಕೆಲ್ಲ ಔಷಧಿ ಸಿಂಪಡಿಸಿ ಗೊಬ್ಬರ ಹಾಕ್ತಿವಿ. ಗೊಬ್ಬರ ಹಾಕ್ತೀರ? ಈಗ ಚೆನ್ನಾಗಿ ಮಳೆ ಬಂದ್ರೆ ಹೆಂಗ್ ಇಳುವರಿ ಬರುತ್ತೆ ಮೆಕ್ಕೆಜೋಳ? ಮೆಕ್ಕೆಜೋಳ ಇಳುವರಿ ಅಂದ್ರೆ ಮಳೆ ಬೇಕು. ಕಾಲಕ್ಕೆ ಮಳೆ ಬಂದ್ರೆ ಮೆಕ್ಕೆಜೋಳ ಪೈರು ಚೆನ್ನಾಗುತ್ತೆ. ಯಾವ ರೀತಿ ಇಳುವರಿ ಬರುತ್ತೆ? ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ವರೆಗೂ ಬೆಳಿತೀರ? 20-25 ಕ್ವಿಂಟಲ್ ನಿಂದ ಬರುತ್ತೆ. 20-25 ಕ್ವಿಂಟಲ್ ಬೆಳಿತೀರ? ಮೆಕ್ಕೆಜೋಳ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರ? ನಾ ಇಲ್ಲಿ ಅಲ್ಲೇ ಇದು ಇವರು ತಗೊಳೋರು ಇರ್ತಾರೆ, ವ್ಯಾಪಾರಸ್ಥರು. ಇಲ್ಲಾಂದ್ರೆ ಎಪಿಎಂಸಿ ಮಾರ್ಕೆಟ್. ಎಪಿಎಂಸಿ ಮಾರ್ಕೆಟ್ ಹೆಂಗಿದೆ ರೇಟ್ ಈಗೆಲ್ಲ? 2,000-2,100 ರೂಪಾಯಿ ಇದೆ ಕ್ವಿಂಟಲ್ಗೆ. ಅಷ್ಟು ರೇಟ್ ಸಿಕ್ಕರೆ ಒಳ್ಳೆ ಲಾಭ ಅನ್ಸುತ್ತಾ? ಅದೇ ರೇಟ್ ಆಗ್ಬೇಕು, ರೇಟ್ ಆದ್ರೆ ಇನ್ನು ರೈತರಿಗೆ ಉತ್ತಮ. ರೇಟ್ ಆದ್ರೆ ಮೊದಲೆಲ್ಲ ತುಂಬಾ ಕಡಿಮೆ ಇತ್ತಪ್ಪ ಮೆಕ್ಕೆಜೋಳದ ರೇಟ್. ಈಗಲೇ ಪರವಾಗಿಲ್ಲ, 2,000-2,100 ಎಲ್ಲ ನಡೆಯುತ್ತೆ. ಮೊದಲೆಲ್ಲ 1,500-1,600 ರೂಪಾಯಿ ಇತ್ತು, ಈಗ ಪರವಾಗಿಲ್ಲ ಅಂತ ರೈತರು. ಸಾಕಾಗುತ್ತೆ ಈ ರೇಟು? ರೇಟ್ ಆಗುತ್ತೆ, ಆದ್ರೆ 1,500 ಆಯ್ತು, 1,500ಗಿನ ಮತ್ತೆ ಜಂಪ್ ಆಯ್ತು. ಜಾಸ್ತಿ ಖರ್ಚು ಬರುತ್ತಾ ಮೆಕ್ಕೆಜೋಳ ಬೆಳಿಲಿಕ್ಕೆ? ಮೆಕ್ಕೆಜೋಳ ಏನ ಖರ್ಚು ಬರಲ್ಲ, ಜಾಸ್ತಿ ಏನ್ ಖರ್ಚು ಬರಲ್ಲ. ಪರವಾಗಿಲ್ಲ, ಒಟ್ಟು ಚೆನ್ನಾಗಿ ಮಳೆ ನಡೆಸಿದ್ರೆ ಲಾಭದಾಯಕ ಅನ್ಸುತ್ತಾ ಬೆಳೆ? ಬೆಳೆ ಲಾಭದಾಯಕ. ಲಾಭದಾಯಕ. ಈಗ ತೆಂಗಿದೆ ಅಂತಂದ್ರೆ ಎಷ್ಟು? 3 ಎಕರೆಲ್ಲಿ ಇದೆ ತೆಂಗು? ತೆಂಗಿದೆ 3 ಎಕರೆ ಇದೆ. ಎಲ್ಲ ಅಪ್ಪಾಜ ನಾಟಿ ಮಾಡಿದ್ದ? ನೀವು ವಯಸ್ಸಿಗೆ ಬಂದ್ಮೇಲೆ ನಾಟಿ ಮಾಡಿದ್ದ? ಇಲ್ಲ, ಅವರೆಲ್ಲ ಇವರೇ ತಂದೆಯವ್ರ ನಾಟಿ ಮಾಡಿದ್ದು. ಎಷ್ಟು ಗಿಡದ 3 ಎಕರೆಲ್ಲಿ? 3 ಎಕರೆಯಲ್ಲಿ ಒಂದು 175 ಗಿಡ ಇದೆ. 175 ಗಿಡ. ಬೆಳೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಪ್ರತಿ ವರ್ಷ ಅದು ಚೆನ್ನಾಗಿ ಇಳುವರಿ ಕೊಡ್ಬೇಕಂದ್ರೆ ಎಲ್ಲ ಪೋಷಣೆ ಮಾಡ್ಬೇಕಾಗುತ್ತೆ, ನೀರು, ಗೊಬ್ಬರ ಅದೆಲ್ಲ. ಏನೇನು ನಿರ್ವಹಣೆ ಮಾಡ್ತೀರ? ನಾವೆಲ್ಲ ಡ್ರಿಪ್ ಮಾಡಿದೀವಿ, ಹನಿ ನೀರಾವರಿ. ಹನಿ ನೀರಾವರಿ ಮೇಲೆ ಸುತ್ತ ಬಿಡಿಸ್ತೀವಿ ತೆಂಗಿನ ಮರಕ್ಕೆ, ಆಮೇಲೆ ಜೀವಾಮೃತವನ್ನು ಹಾಕ್ತೀವಿ. ಹಾಗಾಗಿ ಜೀವಾಮೃತ. ಕೊಟ್ಟಿಗೆ ಗೊಬ್ಬರ, ರಾಸಾಯನಿಕ ಗೊಬ್ಬರ ಏನು ಕೊಡ್ತೀರ? ಕೊಟ್ಟಿಗೆ ಗೊಬ್ಬರ ಅವಾಗವಾಗ ಹಾಕ್ತಿವಿ, ಜೀವಾಮೃತ ಅಂದ್ರೆ ಇವನ್ನ ಹಾಕ್ತಿವಿ. ಜೀವಾಮೃತ ಕೊಡ್ಬೇಕಂತ ಯಾಕೆ ಆಸಕ್ತಿ ಬಂತು? ಜೀವಾಮೃತ ಅಂದ್ರೆ ಫಸಲು ಚೆನ್ನಾಗಿ ಬರುತ್ತೆ, ಆಮೇಲೆ ಕಾಯಿ ಇಳುವರಿ ಬರುತ್ತೆ. ಕಾಯಿ ಚೆನ್ನಾಗಿ ಇಳುವರಿ ಬರುತ್ತೆ. ಒಂದ್ ಗಿಡದಿಂದ ಎಷ್ಟು ಕಾಯಿ ನಿರೀಕ್ಷೆ ಮಾಡ್ತೀರ ಒಂದ್ ವರ್ಷಕ್ಕೆ? ವರ್ಷಕ್ಕೆ ಒಂದ 6-7 ಸಲಿ ಕೇಳುತ್ತೀರ. ಎಷ್ಟು ಕಾಯಿ ಬಿಡುತ್ತೆ? ಒಂದು 200-300 ಬಿಡುತ್ತಾ ಒಂದು ಗಿಡ ಕಾಯಿ? ಹೇಳಕ್ ಬರಲ್ಲ. 150-200 ಬಿಡುತ್ತೆ. ಈಗೆಲ್ಲ ನುಸಿ ರೋಗ ಅಂತೆಲ್ಲ ಬಂತಲ್ಲ ತೆಂಗಿಗೆ, ಅದು ಏನ್ ನಿಮ್ ಕಡೆ ಬರಲಿಲ್ಲ? ಬಂದಿದೆ ನಮ್ ಕಡೆ ನುಸಿ ರೋಗ ಅಂತ ಬಂದಿದೆ. ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಅದೇ ನಾವೆಲ್ಲ ಇದು ಮಾಡಿದೀವಿ, ಎಲ್ಲ ಸುತ್ತ ಹೊಡಿಸ ಎಲ್ಲ ಅದಕ್ಕೆ ಅದನ್ನ ಜೀವಾಮೃತ ಅದಕ್ಕೆ ಆಗದೆ ಯಾವುದೇ ತರ ರೋಗ ಬರಲ್ದಂಗೆ, ತೆಂಗಿನ ಮರ ಏನೂ ಆಗಲ್ದಂಗೆ ತೆಂಗಿನ ಮರ ಸುತ್ತ ಹೊಡಿಸಿ ಜೀವಾಮೃತ ಪೋಷಣೆ ಮಾಡ್ತೀವಿ. ಕಂಟ್ರೋಲ್ ಆಗಿದೆಯಾ? ಕಂಟ್ರೋಲ್ ಆಗಿದೆ, ಏನೂ ಇದಿಲ್ಲ. ಈಗ ನೀವೆಲ್ಲ ಕಾಯಿ ಮಾರಾಟ ಮಾಡ್ತೀರಾ ಅಥವಾ ಎಳ್ನೀರ ಅಥವಾ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ? ನಾವು ಕಾಯಿ ಮಾರಾಟನೂ ಮಾಡ್ತೀವಿ, ಕೊಬ್ಬರಿನೂ ಮಾರಾಟ ಮಾಡ್ತೀವಿ. ಯಾವ್ದು ಲಾಭದಾಯಕ ಅನ್ಸ? ಲಾಭದಾಯಕ ಅಂದ್ರೆ ಅದರಲ್ಲಿ ಕೊಬ್ಬರಿನೇ. ಅಂದ್ರೆ ಕಾಯಿ ಮಾರಿದ್ರೆ ಲಾಸ್ ಆಗುತ್ತೆ, ದೊಡ್ಡವಕ್ಕೆ ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ, ಚಿಕ್ಕವಕ್ಕೆಲ್ಲ ಕಡಿಮೆ ಕೊಡ್ತಾರೆ, ಮತ್ತೆ ನೂರಕ್ಕೂ ಸಾವಿರಕ್ಕೆ ಇಷ್ಟು ಅಂತ ಕಮಿಷನ್ ಕಾಯಿ ಕೊಡ್ಬೇಕಾಗುತ್ತೆ, ನೂರಕ್ಕೆ 10 ಕಾಯಿ ಇಲ್ಲ 1000ಕ್ಕೆ 50 ಕಾಯಿ ಈ ತರ ಎಲ್ಲ. ಹಂಗಾಗ್ಬಿಟ್ಟು ನಾವು ಕೊಬ್ಬರಿ ಮಾಡಿದಾಗ ಎಲ್ಲವೂ ಕೊಬ್ಬರಿ ಕನ್ವರ್ಟ್ ಆಗೋದ್ರಿಂದ ಲಾಭದಾಯಕ ಅನ್ಸುತ್ತೆ. ಈಗ ಕೊಬ್ಬರಿ ಮಾಡ್ಬೇಕಂದ್ರೆ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕಪ್ಪ, ಅದೆಲ್ಲ ಅಟ್ಟ ಮಾಡ್ಬೇಕು, ಗಾಳಿ ಆಡಿದ್ರೆ ಮಾತ್ರ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಅಂತಾರೆ, ಮತ್ತೆ ಉದುರುಗಾಯಿ ಎಲ್ಲ ತಗೊಂಡ್ಬಂದು ಹಾಕ್ಬೇಕು. ಅದನ್ನ ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ತೀರಾ? ಕೆಳಗೆ ಇದ್ದು ಮಾಡಿದ್ದೀವಿ, ಚಾವಣಿ ಇದ್ನ ಟೈಪ್ ಮಾಡಿ ಎಲ್ಲ ಒಂದೇ ಇದು ಮಾಡ್ತೀವಿ, ಎಲ್ಲ ಒಂದೇ ತರ ಗುಂಪು ಮಾಡಿ ಅವನ್ನ ಇದು ಮಾಡ್ತೀವಿ. ಕೊಬ್ಬರಿ ಮಾಡೋದ್ರಿಂದ ಏನ್ ಅನುಕೂಲ ಅನ್ಸುತ್ತೆ ನಿಮ್ಗೆ? ಕೊಬ್ಬರಿ ಮಾಡೋದ್ರಿಂದ ಅಧಿಕ ಲಾಭ ಬರುತ್ತೆ ಅಂತ. ಲಾಭ ಬರುತ್ತೆ, ಮತ್ತೆ ಚಿಪ್ಪು ಅದೆಲ್ಲ ಅದನ್ನು ಮಾರಾಟ ಮಾಡಬಹುದು. ಚಿಪ್ಪು ಈಗ ನಾವು ಕಾಯಿ ಕೊಟ್ಟಾಗ ರೇಟ್ ಕಡಿಮೆ ಆಗುತ್ತೆ, ಮತ್ತೆ ಬೇರೆ ಬೇರೆ ಇದಕ್ಕಿನ್ನ ಇದು ಕೊಬ್ಬರಿ ಮಾಡಿ ಮಾರೋದೇ ಅನುಕೂಲ ಅಂತೀರ? ಅಲ್ಲ, ಕಾಯಿನ ಬೆಲೆ ಇದ್ರೆ ಅದು ಏನು ಇದಾಗಲ್ಲ. ಕಾಯಿ ಹೆಂಗಿದೆ ಈಗ ಬೆಲೆ? ಈಗ 14-15 ರೂಪಾಯಿ ಇರ್ಬೋದು. 14-15 ರೂಪಾಯಿ ಐತೆ. ಇಷ್ಟು ರೇಟ್ ಸಿಕ್ಕರು ಅನುಕೂಲ ಅಂತೀರ? ಅನುಕೂಲ ಆಗುತ್ತೆ. ವರ್ಷಕ್ಕೆ ಎಷ್ಟು ಸಾರಿ ಕೆಡುತ್ತೀರ ಕಾಯಿನ? ನಾವೊಂದು 8 ಸಲ. ಎಲ್ಲಿ ಮಾರಾಟ ಮಾಡ್ತೀರಿ ಕಾಯಿ ಕೊಬ್ಬರಿ? ಅದನ್ನೆಲ್ಲ ಕಾಯಿ ಮಾರ್ಕೆಟ್ಗೂ ತಗೊಂಡ್ ಹೋಗ್ಬೋದು, ಅಲ್ಲೇ ಇವ್ರು ಬರ್ತಾರೆ ವ್ಯಾಪಾರಸ್ಥರು, ಅಲ್ಲಿ ಕೊಡಬಹುದು, ಮನೆ ಹತ್ರನೇ ಕೊಡಬಹುದು. ಕೊಬ್ಬರಿ ಆದ್ರೆ ಎಲ್ಲಿ ಮಾರಾಟ ಮಾಡ್ತೀರ? ಕೊಬ್ಬರಿ ಆದ್ರೆ ಅದೇ ಅದೇ ಅಷ್ಟೇ, ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ಗೂ ತಗೊಂಡ್ ಹೋಗೋದು, ಇಲ್ಲಾಂದ್ರೆ ಮನೆ ಹತ್ರ ಇವ್ರು ಬರ್ತಾರೆ. ಕೊಬ್ಬರಿ ಹೆಂಗಿದೆ ಕ್ವಿಂಟಲ್ ರೇಟ್? ಕೊಬ್ಬರಿ 9,000 ರೂಪಾಯಿ ಕ್ವಿಂಟಲ್. 9,000 ರೂಪಾಯಿ ಕ್ವಿಂಟಲ್. ರೇಟ್ ಸಿಕ್ಕರೆ ಅನುಕೂಲ ಅಂತೀರಾ? ಇಲ್ಲ, ಕೊಬ್ಬರಿ ಈಗೇನ ರೇಟ್ ಇಲ್ಲ ಇದು. ಕೊಬ್ಬರಿ 9,000 ಸಿಕ್ಕರೆ ಲಾಸ್ ಆಗುತ್ತೆ. ಲಾಸ್ ಆಗಿದೆ. ಲಾಸ್ ಆಗುತ್ತೆ. ಎಷ್ಟು ರೇಟ್ ಸಿಕ್ಕರೆ ಅನುಕೂಲ ಅಂತೀರಾ? 17,000-18,000 ರೂಪಾಯಿ ಏನಾರ ರೇಟ್ ಜಂಪ್ ಆದ್ರೆ ಅನುಕೂಲ ಅಂತ. 17,000-18,000 ರೂಪಾಯಿ ಸಿಕ್ಕರೆ ಅನುಕೂಲ ಅಂತೀರಾ? ಮತ್ತೆ ಒಟ್ಟಾರೆಯಾಗಿ ಒಂದ್ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ಇದು ತೆಂಗಿನ ಗಿಡಕ್ಕದೆಲ್ಲ ನಿರ್ವಹಣೆ ಮಾಡೋದು ಅದೆಲ್ಲ? ನಿಮ್ಗೆ ಕಾಯಿ ಅಥವಾ ಕೊಬ್ಬರಿ ಮಾರಾಟ ಮಾಡಿದ್ರೆ ಎಷ್ಟು ಲಾಭ ಬರೋ ಸಾಧ್ಯತೆ ಇರುತ್ತೆ? ಏನೇ ಅಂದ್ರೆ ಎಲ್ಲ ಇದು ಹನಿ ನೀರಾವರಿ ಮಾಡಿದ್ವಿ, ಅದಕ್ಕೆ ಅಂತ ಎಲ್ಲ ಖರ್ಚಾಗುತ್ತೆ. ಏನಂದ್ರೆ ಕೆಮಿಕಲ್ಸ್ ಗೊಬ್ಬರ ಹಾಕೋದಾಗ್ಲಿ, ಆರ್ಗ್ಯಾನಿಕ್ ಇದನ್ನ ಹಾಕೋದಾಗ್ಲಿ, ಜೀವಾಮೃತ ಆಗ್ಲಿ, ಖರ್ಚಿದ್ದೇ ಇರುತ್ತೆ. ಮಾರಾಟ ಮಾಡಿದಾಗ ಖರ್ಚೆಲ್ಲ ತೆಗೆದು ಎಷ್ಟು ಉಳಿತಾಯ ಆಗುತ್ತೆ? ಅದು ಬರುತ್ತೆ, ಇನ್ನ ಪ್ರಾಫಿಟ್ ಇದೇ ಇರುತ್ತಲ್ಲ. ಇದೇ ಇರುತ್ತೆ. ಲಾಸ್ ಲಾಸ್ ಏನಾಗುತ್ತೆ? ಅಡಿಕೆ 5.5 ಎಕರೆ ಇದೆ. 5.5 ಎಕರೆ ಇದೆ. ಅದು ಎಲ್ಲ ಅಪ್ಪಾಜಿ ನಾಟಿ ಮಾಡಿದ್ದಾನ? ಅಪ್ಪಾಜಿ. ಎಷ್ಟು ಕೊಟ್ಟಿದ್ರ ಅಂತರ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಎಲ್ಲ ಎಷ್ಟು ಅಂತ? ಎಲ್ಲ ಇದ್ ಮಾಡಿದ್ವಿ, ಎಲ್ಲ ದಾಯ ಮಾಡಿದ್ವಿ. ಎಷ್ಟು ಅಡಿ ಕೊಟ್ಟಿದ್ರ? ಎಲ್ಲ 8-9 ಇದೆ, ದಾಯ ಮಾಡಿದ್ವಿ. 8.5-9. ಎಷ್ಟು ವರ್ಷ ಆಯ್ತಾ ಅಲ್ಲೇ ಅಡಿಕೆ ನಾಟಿ ಮಾಡಿ? ಅಲ್ಲೇ ಸುಮಾರು 25-30 ವರ್ಷ ಆಯ್ತಲ್ಲ. 25-30 ವರ್ಷ. ಚೆನ್ನಾಗಿ ಬೆಳೆ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತಾ ಇದೆ. ಅಡಿಕೆ ಒಳಗಡೆ ಏನಾದ್ರೂ ಮಧ್ಯ ಅಂತರ ಬೆಳೆಗಳು ಬೆಳೀತಾ ಇದ್ರು? ಅಂತರ ಬೆಳೆ ನಾವೇನು ಬೆಳೆಯಲ್ಲ. ಬೆಳೆಯಲ್ಲ ಅಂತರ ಬೆಳೆ, ಏನು ಬೆಳೆಯಲ್ಲ. ಅಂತರ ಬೆಳೆ ಬೆಳೆದ್ರೆ ಅದು ಲಾಭದಾಯಕ ಅಂತಾರೆ. ವಿಳ್ಳೆದೆಲೆ, ಕಾಳುಮೆಣಸು ಅವೆಲ್ಲ ಈಗ ಹಾಕಿದ್ರೆ ಅಡಿಕೆ ಇದು ಬರಲ್ಲ, ಇಳುವರಿ ಬರಲ್ಲ. ಹಾಗಾಗಿ ಅವನೇನು ಹಾಕಿಲ್ಲ. ಈಗ ಕಾಳುಮೆಣಸು ವಿಳ್ಳೆದೆಲೆ ಇವು ಬರ್ದ್ರೆ ಅದರಿಂದ ಸ್ವಲ್ಪ ಆದಾಯ ಬರುತ್ತೆ ಅಂತ ಹೇಳ್ತಾರೆ. ಕಾಳುಮೆಣಸು ಇದನ್ನ ವೆನಿಲಾನು ಹಾಕ್ತಾರೆ, ಅಡಿಕೆ ಬಳ್ಳಿ ವೆನಿಲಾ, ಅದೇ ಅವನೇನು ನಾವು ಹಾಕಲ್ಲ. ಬರೀ ಅಡಿಕೆ ಒಂದೇ ನೋಡಿ. ಅಡಿಕೆಗೆ ಎಲ್ಲ ನೀರೆಲ್ಲ ಡ್ರಿಪ್ ಮಾಡ್ತಾರೆ, ಆಯ್ ನೀರು ಕೊಡ್ತಾ ಇದ್ರು? ಹನಿ ನೀರಾವರಿ ಡ್ರಿಪ್ ಕೊಟ್ಟಿವಿ, ಸಿಂಪ್ಲರು ಇದಾವೆ. ಈಗ ಅಡಿಕೆ ಒಳಗಡೆ ಎಲ್ಲ ಸಾಕಷ್ಟು ಕಳೆ ಬೀಳುತ್ತಲ್ಲ, ಕಳೆನ ಯಾವ ರೀತಿ ನಿರ್ವಹಣೆ ಮಾಡ್ತೀರ? ಅದೇ ಎಲ್ಲ ಇದನ್ನೆಲ್ಲ ಔಷಧಿ ಸಿಂಪಡಣೆ, ಕಳೆನಾಶಕ ಹೊಡಿತೀರ? ಕಳೆನಾಶಕ. ಜಾಸ್ತಿ ಕಳೆನಾಶಕ ಸಿಂಪಡಣೆ ಮಾಡಬಾರ್ದು, ಆದಷ್ಟು ವ್ಯವಸಾಯದಲ್ಲೇ ಕಡಿಮೆ ಮಾಡಬೇಕು ಕಳೆ, ಹಂಗಾದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ ಅಡಿಕೆ. ಅದೇ ಈಗ ಔಷಧಿ ಸಿಂಪಡಣೆ ಮಾಡಿದ್ರೆ ಗಿಡಗಳೆಲ್ಲ ಒಣಗ್ತವೆ. ಈ ಪದ್ಧತಿ ಅಂದ್ರೆ ಈಗ ಎಲ್ಲ ಇವು ಬಂದವೆ, ಎಲ್ಲ ರೋಟರಿ ಟ್ರ್ಯಾಕ್ಟರ್ ಅಲ್ಲಿ ರೋಟರಿ ಇವೆಲ್ಲ ಬಂದವೆ. ರೋಟರಿ ಹೊಡೆಸ್ತಾರೆ? ರೋಟರಿ ಹೊಡೆಸ್ತಾರೆ. ರೋಟರಿ ಹೊಡೆಸಿದ್ರಿಂದ ಎಲ್ಲ ಹುಲ್ಲು ಕಳೆನಾಶಕ ಎಲ್ಲ ಕ್ಲೀನಾಗಿ ಇದಾಗುತ್ತೆ. ಅಡಿಕೆ ಚೆನ್ನಾಗಿ ಇಳುವರಿ ಬರಬೇಕು, ಲಾಭ ಬರಬೇಕಂದ್ರೆ ಅದಕ್ಕೆಲ್ಲ ಗೊಬ್ಬರ ಅದೆಲ್ಲ ಕೊಡಬೇಕಾಗುತ್ತೆ. ಮಣ್ಣು ಕೊಡ್ತಾರೆ, ಕೆಲವರೆಲ್ಲ ಕೆರೆಗಳು ಹೊಡಿಸ್ತಾರೆ. ನೀವು ಯಾವ ತರ ನಿರ್ವಹಣೆ ಮಾಡ್ತೀವಿ? ನಾವು ಅಡಿಕೆ ಇಳುವರಿ ಬರಬೇಕಂದ್ರೆ ಮಣ್ಣು ಹಾಕ್ತಿವಿ, ಗೊಬ್ಬರ ಹಾಕ್ತಿವಿ, ದನಿನ ಗೊಬ್ಬರ, ಕೊಡಕೆ ಗೊಬ್ಬರ, ಆಮೇಲೆ ರಾಸಾಯನಿಕ ಇವನ್ ಸಿಂಪಡ್ತೀವಿ, ಫರ್ಟಿಲೈಸರ್ ಕೆಮಿಕಲ್ಸ್ ಹಾಕ್ತಿವಿ, ರಾಸಾಯನಿಕ ಗೊಬ್ಬರ ಕೊಡ್ತೀರ? ಹಾಗಾಗಿ ಇಳುವರಿ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಕುರಿ ಮಂದೆ ಬಿಡಿಸ್ತೀವಪ್ಪ, ಚೆನ್ನಾಗಿ ಇಳುವರಿ ಬರುತ್ತೆ ಅಂತ. ನೀವು ಏನಾದ್ರು ಕುರಿ ಮಂದೆ ಅಥವಾ ಕುರಿ ಗೊಬ್ಬರ ಕೊಡ್ತೀರ? ಹೌದು, ಕುರಿ ಮಂದೆನೂ ಹಾಕ್ಬೋದು. ಕುರಿ ಮಂದೆನೂ ಇದು ಮಾಡಬಹುದು. ಕುರಿ ಮಂದೆನೂ ಇದು ಮಾಡಿದ್ರೆ ಮತ್ತೆ ಇವನು ಇದು ಮಾಡಂಗಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಯಾವ್ದಾದ್ರೆ ಒಂದ್ ಪದ್ಧತಿ ಮಾಡ್ಬೇಕು. ಕುರಿ ಗೊಬ್ಬರ ಕೊಡ್ತೀರಾ ಅಥವಾ ಕುರಿ ಮಂದಿನೇ ಬಿಡಿಸ್ತೀರಾ ನೀವು? ಇಲ್ಲ, ನಾವೇನು ಕುರಿ ಮಂದಿ ಇವಾಗೇನು ಬಿಡಿಸ್ತಾ ಇಲ್ಲ. ಮತ್ತೆ ಅಡಿಕೆಗೂ ಸಾಕಷ್ಟು ರೋಗ ಎಲ್ಲ ಬರುತ್ತೆ. ರೋಗ ಬರುತ್ತೆ ಈಗ ಅಣಬೆ ರೋಗ, ಇಡಿಲು ಮುಂಡಿ ರೋಗ, ಅವೆಲ್ಲ ಅಡಿಕೆ ಇದು ಬರುತ್ತೆ, ರೋಗ ಬರುತ್ತೆ. ಮತ್ತೆ ಅದನ್ನೆಲ್ಲ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ? ಅದೇ ಎಲ್ಲ ಈಗೆಲ್ಲ ಇವು ಬಂದಿದೆ ಎಲ್ಲ ಕೆಮಿಕಲ್ಸ್, ಎಲ್ಲ ಕೆಮಿಕಲ್ಸ್ ಹಾಕಿ ಅವನ್ನೆಲ್ಲ ರೋಗ ಎಲ್ಲ ತೇಲಾಡಿಸ್ಬೇಕು. ಹೌದಾ? ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್. ಮತ್ತೆ ಅಡಿಕೆನೆಲ್ಲ ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡೋದ ಅಥವಾ ಕೇಣಿ ಕಾಂಟ್ರಾಕ್ಟ್ ಕೊಡ್ತಾರಪ್ಪ ನಾವು ತೋಟನೆ ಇಷ್ಟು ಲಕ್ಷಕ್ಕೆ ಅಂತ ಅಂತಾರೆ ಕೆಲವರೆಲ್ಲ, ಹಸಿಕಾಯಿ ಮಾರಾಟ ಮಾಡ್ತಾರೆ, ನೀವ್ ಯಾವ ತರ ಮಾಡ್ತೀರ? ನಾವೆಲ್ಲ ಇಲ್ಲ, ನಾವು ಸ್ವಂತ ಇದ್ರಿಂದ ಎಲ್ಲ ಇದನ್ನ ಮಾಡ್ತೀವಿ. ಎಲ್ಲ ಮಿಷಿನ್ ಬಂದ ಈಗೆಲ್ಲ. ನೀವೇ ಎಲ್ಲ ಕೆಡಿಸಿ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀವಿ. ನೀವೇನು ಕಾಂಟ್ರಾಕ್ಟ್ ಕೇಣಿ? ಇಲ್ಲ ಇಲ್ಲ, ಕೇಣಿ ಪಣಿ ನಾವೇನು ಕೊಡಲ್ಲ. ಬರ್ತಾರೆ ಆದ್ರೆ ಕೇಣಿ ನಾವೇನು ಕೊಡಲ್ಲ. ಕೊಡಲ್ಲ. ಹಸೆಕಾಯಿನ ಮಾರಾಟ ಮಾಡಲ್ಲ? ಹಸೆಕಾಯಿನ ಮಾರಾಟ ಮಾಡ್ತಾರೆ, ಆದ್ರೆ ನಾವು ಕೊಡಲ್ಲ, ನಾವೇ ಇದ್ದ ಮಾಡ್ತೀವಿ. ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡ್ತೀರಾ? ಎಷ್ಟು ಇಳುವರಿ ಬರ್ತೈತೆ ನಮ್ದು? ಒಂದು ಎಕರೆಗೆ, ಒಂದು ಎಕರೆಗೆ ಸರಿ ಸುಮಾರು ಒಂದು 8 ಕ್ವಿಂಟಲ್ ಬರುತ್ತೆ. 8 ಕ್ವಿಂಟಲ್ ಬರುತ್ತೆ. 8 ಕ್ವಿಂಟಲ್ ಇಳುವರಿ ಬರುತ್ತೆ. ಅದನ್ನ ಎಲ್ಲ ಎಲ್ಲಿ ಮಾರಾಟ ಮಾಡ್ತೀರಾ? ನಾವು ಇಲ್ಲ ಇಲ್ಲ ಅಂದ್ರೆ ಇದಕ್ಕೆ ಇದು ಮಾರ್ಕೆಟ್ ಆಗ್ತೀವಿ, ಇಲ್ಲಾಂದ್ರೆ ದಳ್ಳ ಇವ್ರು ಬರ್ತಾರೆ ತಾಂಡವಕ್ಕೆ, ಕವಿ ವ್ಯಾಪಾರದವ್ರು ಅಲ್ಲೇ ಕೊಡ್ತಾರೆ. ಇದೆಲ್ಲ ಸುಲಿಸಿ ಬೇಯಿಸಿ ಮಾರಾಟ ಮಾಡಕ್ಕೆ ಅಲ್ಲೆಲ್ಲ ಸುಲಿಲಿಕ್ಕೆ ಅದಕ್ಕೆಲ್ಲ ಕೂಲರ್ ಸಿಗ್ತಾರ? ಇವರೆಲ್ಲ ಇದಾರೆ, ಲೇಬರ್ಸ್ ಎಲ್ಲ ಕೂಲಿಯರ್ ಎಲ್ಲ ಸಿಗ್ತಾರೆ. ಕೆಡಲಿಕ್ಕೆ ಮತ್ತೆ ಸುಲಿಲಿಕ್ಕೆ ಸಿಗ್ತಾರೆ. ಅವ್ರಿಗೆಲ್ಲ ಹೆಂಗಿದೆ ಕೂಲಿ ನಿಮ್ ಕಡೆ? ನಮ್ ಕಡೆ ಈಗ ದಿನಗೂಲಿನೇ ಇದೆ, 300 ರೂಪಾಯಿ ದಿನಗೂಲಿ ಇದೆ. ಗಂಡಾಳಿಗೆ 500 ರೂಪಾಯಿ. ಅವ್ರಿಗೆಲ್ಲ ಊಟ ತಿಂಡಿ ಎಲ್ಲ ಕೊಡ್ಬೇಕು? ಮಧ್ಯಾಹ್ನ ಊಟ, ಬೆಳಿಗ್ಗೆ ಊಟ ಕೊಡ್ಬೇಕು. ಅಡಿಕೆ ತೋಟ ನಿರ್ವಹಣೆ ಮಾಡ್ಲಿಕ್ಕೆ ವರ್ಷಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ? ನಮ್ದು ಸರಿ ಸುಮಾರು ಒಂದು 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ. 2 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. ಎಷ್ಟು ಆದಾಯ ಬರುತ್ತೆ? ಆದಾಯ ಬರುತ್ತೆ. ಆದಾಯ ನಾವು ಇದು ಮಾಡಿರ್ತೇವೆ, ಶ್ರಮ ಇದು ಮಾಡಿರ್ತೇವೆ, ಆದಾಯ ಒಳ್ಳೆ ಆದಾಯ ಅಡಿಕೆಗೆ ಒಳ್ಳೆ ಆದಾಯ ಐತೆ. ಮತ್ತೆ ಇಷ್ಟೊಂದು ಆದಾಯ ಇದ್ದಾಗ ಇನ್ನೊಂದ್ 2-3 ಎಕರೆ ಅಡಿಕೆನೆ ಹಾಕ್ಬೋದಲ್ಲ, ಯಾಕೆ ಮೆಕ್ಕೆಜೋಳ? ಅದೇ ನೀರು, ನೀರ್ಬೇಕು ಅಲ್ಲಿ, ನೀರಾವರಿ ಇಲ್ಲ, ನೀರ್ಬೇಕು ಅಡಿಕೆ ಗಿಡಕ್ಕೆ. ನಿಮ್ಮ ಎಷ್ಟು ಬೋರ್ ಇದಾವೆ? ನಮ್ಮ ಒಂದು 15 ಬೋರ್ ಇದಾವೆ. 15 ಬೋರ್ ನೀರ್ ಚೆನ್ನಾಗಿ ಬರ್ತಾವ? ಬರುತ್ತೆ, ಚೆನ್ನಾಗಿ ಬರ್ತಾನೆ. ನಿಮ್ ತಾಲೂಕಲ್ಲಿ ಎಲ್ಲ ಹೋದ ವರ್ಷ ಮಳೆ ಚೆನ್ನಾಗಾಯ್ತಾ? ನಮ್ ತಾಲೂಕಲ್ಲಿ ಹೋದ ವರ್ಷ ಎಲ್ಲ ಅತಿವೃಷ್ಟಿ ಆಯ್ತಲ್ಲ, ಎಲ್ಲ ಜಾಸ್ತಿ ಮಳೆ ಆಗಿ ಎಲ್ಲ ಇದಾಯ್ತಾ? ಕೆರೆ ಕಟ್ಟೆಗಳೆಲ್ಲ ತುಂಬಿದ? ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬ. ಹಂಗಾಗ್ಬಿಟ್ಟು ಬೋರ್ ಅಂತರ್ಜಲ ಅಭಿವೃದ್ಧಿ ಆಗಿ ನೀರಿನ ಸಮಸ್ಯೆ ಏನಿಲ್ಲ? ನೀರಿನ ಸಮಸ್ಯೆ ಒಂದೊಂದ್ ಕಡೆ ಇದೆ. ನಿಮ್ ಜಮೀನಲ್ಲಿ ಏನಿಲ್ಲ? ನಮ್ ಜಮೀನಲ್ಲಿ ಇದೆ ಸಮಸ್ಯೆ, ಇದೆ ನೀರಿನ ಸಮಸ್ಯೆ. ಬೋರ್ಗಳಲ್ಲಿ ಸಾಕಾಗುತ್ತೆ ನೀರು ಬೆಳೆಗೆ. ಮತ್ತೆ ಮುಂದಿನ ಬೇರೆ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಐತೆ? ಮುಂದೆ ಏನು ನಾವ್ ಇದನ್ನ ಹಾಕ್ತೀವಿ, ಕಡಲೆ ಹಾಕ್ತಿವಿ. ಕಡಲೆ ಹಾಕ್ತಾರೆ ಅಂದ್ರೆ ಹಿಂಗಾರಿಗೆ? ಹೋದ ವರ್ಷ ಇದು ಅತಿವೃಷ್ಟಿ ಆಯ್ತಲ್ಲ, ಹಾಗಾಗಿ ಎಲ್ಲ ಮೆಕ್ಕೆಜೋಳ ಇದು ಮಾಡಿ ಕಟಾವಾದ ನಂತರ ಕಡಲೆ ಬಿತ್ತಿದ್ರು. ಕಡಲೆ ಹಾಕಿದ್ರು. ಹೆಂಗ್ ಬಂತ ಅದ ಇಳುವರಿ? ಕಡಲೆ ಚೆನ್ನಾಗ್ ಬಂತ. ಕಡಲೆ ಇಳುವರಿ ಚೆನ್ನಾಗ್ ಬಂತ. ಕೆಲವು ಸಾರಿ ಅತಿವೃಷ್ಟಿಯಾಗಿ ಲಾಸ್ ಆಗುತ್ತೆ ಅಂತಾರಲ್ಲ, ಅವಾಗೆಲ್ಲ ಬೆಳೆ ವಿಮೆ ಇನ್ಸೂರೆನ್ಸ್ ಕಟ್ಬೇಕಪ್ಪ ಅಂತಾರೆ. ಪ್ರತಿ ವರ್ಷ ಇನ್ಸೂರೆನ್ಸ್ ಅದೆಲ್ಲ ಕಟ್ತಾ ಇರ್ತಾರ? ಬೆಳೆ ವಿಮೆ ಬಂದಿದೆ. ಬಂದಿದೆ. ಯಾವ ಬೆಳೆ ಕಟ್ತಾರೆ ಇನ್ಸೂರೆನ್ಸ್? ಮೆಕ್ಕೆಜೋಳ. ಮೆಕ್ಕೆಜೋಳದ ಅಡಿಕೆ ತೆಂಗಿಗೆ ಕಟ್ಟಲ್ಲ? ಇಲ್ಲ ಇಲ್ಲ, ಅಡಿಕೆ ತೆಂಗಿಗೆ ಕೊಟ್ಟಿಲ್ಲ. ಕಟ್ಟಲ್ಲ. ಅಡಿಕೆ ತೆಂಗು ಲಾಭ ಬಂದೇ ಬರುತ್ತೆ, ಅದು ಲಾಸ್ ಆಗೋದು ಕಡಿಮೆ ಅಂತ. ಮತ್ತೆ ಕೃಷಿ ಜೊತೆಗೆ ಏನಾದ್ರು ಉಪಕಸಬ ಮಾಡ್ಬೇಕಪ್ಪ, ಹೈನುಗಾರಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡೋದು, ಹಂಗಾದ್ರೆ ಅನುಕೂಲ ಆಗುತ್ತೆ ಅಂತ. ನೀವ್ ಯಾವ ತರ ಏನಾದ್ರೂ ಹಸು ಹೈನುಗಾರಿಕೆ ಇದೆ, 6-7 ಎಮ್ಮೆ ಇದೆ. ಅವನ್ನೆಲ್ಲ ಮೇಸ್ಲಿಕ್ಕೆ ಎಲ್ಲಿ ಕೊಡ್ಕೊಂಡು ಹೋಗ್ತಾರೆ? ಮೇಸ್ಲಿಗೆ ಅಲ್ಲೇ ಇದಕ್ಕೆ ಹೊಲದಲ್ಲಿ. ನಿಮ್ ಜಮೀನ? ನಮ್ ಜಮೀನಲ್ಲಿ ಹೊಲದಲ್ಲಿ. ಮತ್ತೆ ಹುಲ್ಲು ಅದೆಲ್ಲ ಮೆಕ್ಕೆಜೋಳದ ಸೆಪ್ಪೆನ? ಸೆಪ್ಪೆ, ಮೆಕ್ಕೆಜೋಳದ ಸೆಪ್ಪೆನ. ಬೇರೆ ಬೇರೆ ಬೇರೆ ತರದ ಹುಲ್ಲು, ರಾಗಿ ಕಡ್ಡಿ, ಶೇಂಗಾ ಒಟ್ಟು ಈ ತರದ ಹಾಕ್ಬೋದು? ಹಾಕ್ಬೋದು. ಶೇಂಗಾ, ರಾಗಿ ಹುಲ್ಲು ಅದನ್ನೆಲ್ಲ ಬೆಳ್ಕೊಳಲ್ಲ ನೀವೇ? ಹುಳ್ಳಿ ಅಲ್ಲ, ಅವನ್ನೆಲ್ಲ ಅವನ್ನೆಲ್ಲ ಹಾಕ್ತೀವಿ. ಹಾಕ್ತೀರಾ? ಹಾಲು ಸಾಕಷ್ಟು ಬರುತ್ತೆ, ಏನಾದ್ರು ಮಾರಾಟ ಮಾಡ್ತೀರಾ? ಇಲ್ಲ ಇಲ್ಲ, ನಾವೇನ್ ಮಾರಾಟ ಮಾಡಲ್ಲ. ಮನೆಗೆ ಉಪಯೋಗಿಸ್ತಾರ? ಮತ್ತೆ ಸಾಗಣೆ ಬಂದು ಜಮೀನಿಗೆ ಆಗುತ್ತೆ, ಜಮೀನಿಗೆ. ಮತ್ತೆ ಸ್ವಲ್ಪ ಹಸು ಅವನ್ನ ಸಾಕಾಣಿಕೆ ಮಾಡಿದ್ರೆ ಅದರಿಂದ ಲಾಭದಾಯಕ ಬರುತ್ತಲ್ಲ? ಹೈನುಗಾರಿಕೆಯಲ್ಲಿ ಇದೆ, ಆದ್ರೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇರ್ತಲ್ಲ, ಹಂಗಾಗಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಆಗುತ್ತೆ. ಮನೆಯಲ್ಲ ಎಷ್ಟು ಜನ ಇದ್ದೀರ? ನಾವು ಮನೆಯಲ್ಲಿ ಒಂದ 8 ಜನ ಇದೆ. 8 ಜನ ಇದೆ. ಜಾಸ್ತಿ ಕೆಲಸದ ಕೂಲರ್ನು ಕರ್ಕೊಂತೀರ? ಹೌದು, ಕೆಲಸದ ಕೂಲರ್ ಬರ್ತಾರೆ. ಕೂಲರ್ ಬರ್ತಾರೆ. ಇದೆಲ್ಲ ಇಷ್ಟೊಂದು 25 ಎಕರೆ ಜಮೀನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತಾ? ಇಲ್ಲ, ಅದೇನಾದ ಟ್ರ್ಯಾಕ್ಟರ್ ಇರುತ್ತೆ ಕೈಯಲ್ಲಿ, ಹಾಗಾಗಿ ಏನು ಇದಾಗಲ್ಲ. ಏನಾಗಲ್ಲ, ಟ್ರ್ಯಾಕ್ಟರ್ ಇದಾವೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮ್ಗೆ ಇಬ್ಬರು. ಇಬ್ಬರು ಮಕ್ಕಳು. ಏನ್ ಓದ್ತಾರೆ ಮಕ್ಕಳು? ಅದೇ, ಒಬ್ರು ಈಗ 4th ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ, ಇನ್ನೊಬ್ರು ಈಗ 1st ಸ್ಟ್ಯಾಂಡರ್ಡ್ ಓದ್ತಾರೆ. ಮಕ್ಕಳು ಚಿಕ್ಕ. ಮುಂದಿನ ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳು ಮಾವು ಸಪೋಟ ದಾಳಿಂಬೆ ತರ ಬೆಳಿಬೇಕನ್ನೋ ಉದ್ದೇಶ ಏನಿಲ್ಲ? ಇಲ್ಲ, ನಾವು ಅವನ್ನೆಲ್ಲ ಮಾವು ಇವೆಲ್ಲ ಬೆಳೀತಾ ಇಲ್ಲ. ಬೆಳೀತಾ ಇಲ್ಲ, ಬರೀ ಅಡಿಕೆ ತೆಂಗು ಇಷ್ಟೇ. ಒಟ್ಟಾರಾಗಿ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದು ಕೊಟ್ಟಾಯ್ತಾ ನಿಮ್ಗೆ? ಸಂತೋಷ ನೆಮ್ಮದಿ ಅನಿಸ್ತಾ ಇದೆ. ನೆಮ್ಮದಿ ಆಯ್ತಾ? ಕೃಷಿ ಬದುಕಂಗ್ ಕಷ್ಟ ಅನ್ಸಿಲ್ಲ? ಇಲ್ಲ ಇಲ್ಲ, ಕಷ್ಟ ಕಷ್ಟ ಅನ್ಸಲ್ಲ, ಕಷ್ಟ ಅನ್ಸಿದ್ರೆ ಅದ್ ಕಷ್ಟನೇ. ಸಂತೋಷದಿಂದ ಮಾಡ್ತಾ ಈಗ ನೋಡಿದ್ರೆಲ್ಲ ನಿಮ್ಮಷ್ಟು ಆಸಕ್ತಿಯಿಂದ ಕೃಷಿ ಮಾಡಲ್ಲ, ಕೃಷಿ ಎಲ್ಲ ತುಂಬಾ ಕಷ್ಟಪ್ಪ ಅಂತಂದ ಬೆಂಗಳೂರು ಮೈಸೂರು ಕಂಪ್ನಿ ಫ್ಯಾಕ್ಟ್ರಿ ಅಂತೆಲ್ಲ ಹೋಗ್ತಾರೆ. ಅಂತ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅದೇ ಈಗ ಸ್ನಾನಕೋತಪ್ಪ ಇದನ್ನ ತಂದಿರೋ ಅವ್ರನ್ನ ಹೋಗ್ಲೇಬೇಕು. ಡಿಗ್ರಿ ಮಾಡಿರೋ, ಇಂಜಿನಿಯರಿಂಗ್ ಮಾಡಿರೋ, ಇದು ವಾಣಿಜ್ಯ ಇದು ಮಾಡಿರೋ ಅವ್ರೆಲ್ಲ ಹೋಗ್ಲೇಬೇಕು. ಕೆಲವರು ಕಡಿಮೆ ಓದಿರೋರು ಹೋಗ್ತಾರಲ್ಲ, ಅಂತ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಕಡಿಮೆ ಓದಿರೋ ಹುಡುಗರು ಅಂದ್ರೆ ಜಮೀನಲ್ಲಿ ಕೆಲಸ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತಪ್ಪ. ಬೇರೆಯವ್ರಿಗೆ ಹೋಗಿ ಅಲ್ಲಿ ಅವ್ರ ಕೈ ಕೆಳಕ್ ಕೆಲಸ ಮಾಡೋದಕ್ಕಿಂತ ನಮ್ಮ ಜಮೀನಲ್ಲೇ ಮಾಡದ ಅನುಕೂಲ ಅಂತೀರ? ಬಹಳ ಸಂತೋಷ ಮಲ್ಲಿಕಾರ್ಜುನ ಅವರ, ಇದುವರೆಗೂ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನ ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿನ ಅನುಭವಗಳ ಕುರಿತು ಹೊಳಲ್ಕೆರೆ ತಾಲೂಕು ಕಾಲ್ಕೆರೆ ಗ್ರಾಮದ ಕೃಷಿಕ ಬಿಎಸ್ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್. ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಇದೀಗ ಈರುಳ್ಳಿ ಹಾಗೂ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಡಿ ಇಕಬೋಟಿ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ರೈತ ಬಂಧುವರೇ, ಇವತ್ತು ನಾವು ಈರುಳ್ಳಿ ಮತ್ತು ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತು ಅವುಗಳನ್ನು ಹೇಗೆ ಹತೋಟಿ ಮಾಡಬೇಕು ಅಂದರೆ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರಂನ ತೋಟಗಾರಿಕಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಸುರೇಶ್ ಏಕ್ಬೋಟೆ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈರುಳ್ಳಿ ಮತ್ತು ಅಡಿಕೆ ನಮ್ಮ ಭಾಗದ ಬಹಳ ಪ್ರಮುಖ ಬೆಳೆಗಳು, ಇವತ್ತು ತಾವು ಈರುಳ್ಳಿಯಲ್ಲಿ ಮತ್ತು ಅಡಿಕೆಯಲ್ಲಿ ಯಾವ್ಯಾವ ರೀತಿಯ ರೋಗಗಳು, ಅದರಲ್ಲಿ ಪ್ರಮುಖವಾದ ರೋಗಗಳು ಬರ್ತವೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈಗ ಮೊದಲಿಗೆ ಈರುಳ್ಳಿಯಲ್ಲಿ ಬರುವ ಪ್ರಮುಖ ರೋಗಗಳು ಯಾವ್ಯಾವು? ಈಗ ಇತ್ತೀಚಿನ ದಿನಗಳಲ್ಲಿ ಈರುಳ್ಳಿ ಬೆಳೆಗೆ ಬರುವಂತಹ ರೋಗಗಳು ಪ್ರಮುಖವಾಗಿ ಅಂತಂತಂದ್ರೆ ಕೇದಿಗೆ ರೋಗ, ಇನ್ನು ಎಲೆ ಮೆಚ್ಚೆ ರೋಗ ಅಂತಂದ್ರೆ ನೇರಳೆ ಎಲೆ ಮೆಚ್ಚೆ ರೋಗ ಅಂತ ನಾವು ಕರಿತೀವಿ. ಅದೇ ಥರನೇ ಬುಡಕೊಳೆ ರೋಗ. ಪ್ರಮುಖವಾಗಿ ಈ ಮೂರು ಸಹ ಈರುಳ್ಳಿ ಬೆಳೆಯಲ್ಲಿ ಬರುವಂಥ ಪ್ರಮುಖವಾದಂಥ ರೋಗಗಳು. ಇನ್ನು ಬುಡಕೊಳೆ ರೋಗದಲ್ಲಿ ಎರಡು ವಿಧ ಇದೆ, ಒಂದು ಶಿಲೀಂಧ್ರದಿಂದ ಬರುವಂಥ ಬುಡಕೊಳೆ ರೋಗ, ಇನ್ನೊಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಬುಡಕೊಳೆ ರೋಗ. ಸರಿ, ಈ ರೋಗಗಳು ಬರಲಿಕ್ಕೆ ಏನಾದರೂ ಕಾರಣ ಇದೆಯಾ? ಈಗ ಪ್ರಮುಖವಾಗಿ ಹೇಳಬೇಕು ಅಂದರೆ ನೇರಳೆ ಎಲೆಮಚ್ಚೆ ರೋಗ ಇದು ಶಿಲೀಂಧ್ರದಿಂದ ಬರುತ್ತೆ. ಆಲ್ಟರ್ನೇರಿಯಾ ಆಲ್ಟರ್ನೇರಿಯಾ ಅನ್ನುವಂಥದ್ದು ಶಿಲೀಂಧ್ರದಿಂದ ಬರುವಂಥ ನೇರಳೆ ಮಚ್ಚೆ ರೋಗ. ಇದೇನಪ್ಪ ಅಂತಂತಂದ್ರೆ ಭೂಮಿಯಲ್ಲಿ ನಾವು ಏನು ಈರುಳ್ಳಿ ಬೆಳೆದಿರ್ತೀವಿ ಅದರ ಜೊತೆನೆ ಉಳ್ಕೊಂಡಿರ್ತದೆ. ಅದು ಯಾವಾಗ ನಮಗೆ ವಾತಾವರಣದಲ್ಲಿ ಒಳ್ಳೆಯ ವಾತಾವರಣ, ಅದು ಶಿಲೀಂಧ್ರಕ್ಕೆ ಬೆಳವಣಿಗೆ ಆಗುವಂಥ ವಾತಾವರಣ ಸಿಗುತ್ತೆ ಆ ಸಮಯದಲ್ಲಿ ರೋಗದ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಈಗ ಪ್ರಥಮವಾಗಿ ರೋಗದ ಲಕ್ಷಣಗಳು ಏನಪ್ಪಾ ಅಂತಂತಂದ್ರೆ ಈ ರೋಗದ ಲಕ್ಷಣಗಳನ್ನು ಯಾವಾಗ ಕಂಡು ಬರ್ತದೆ, ಆಲ್ರೆಡಿ 10-12 ಆಗೋಗ್ಬಿಟ್ಟಿರ್ತದೆ. ಅಂದರೆ ಈ ಶಿಲೀಂಧ್ರ ಇನ್ಫೆಕ್ಷನ್ ಆಗಿ 10-12 ಆಗೋಗಿರ್ತದೆ. ಆದಮೇಲೆ ನಮಗೆ ಈ ಲಕ್ಷಣಗಳು ಕಂಡು ಬರ್ತದೆ. ಸೊ ಈಗ ಲಕ್ಷಣಗಳು ಹೇಗಿರ್ತದೆಪ್ಪ ಅಂತಂದ್ರೆ ನೇರವಾಗಿ ಈ ಶಿಲೀಂಧ್ರ ಏನು ಈರುಳ್ಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಹೊಕ್ಕೋರೋದಿಲ್ಲ. ಈ ರಸ ಹೀರುವಂತಹ ಕೀಟಗಳಾದಂತಹ ಥ್ರಿಪ್ಸ್ ನುಸಿ ಇರ್ಬೋದು, ಅಥವಾ ಜೇಡರ ಇರ್ಬೋದು ಅಥವಾ ನಾವು ಎಫಿಟ್ಸ್ ಅಂತ ಏನು ಕರಿತೀವಿ, ಇವು ರಸ ಇರುವ ಸಮಯದಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಟೈಪ್ ಮಾಡಿರ್ತದೆ, ಅದರಿಂದ ಸ್ವಲ್ಪ ಎಲೆಗಳ ಮೇಲೆ ನಾವೇನು ಕರಿತೀವಿ ಈರುಳ್ಳಿಯ ಎಲೆಗಳು ಅಂತೇಳಿ, ಅದರ ಮೇಲೆ ಒಂದು ಸ್ವಲ್ಪ ಗೀಚದಾಗ ಆಗಿರ್ತದೆ. ಅಂಥ ಗೀಚದ ಅಂತಂದರೆ ಓಪನ್ ಆದಂಗೆ ಆಗಿರ್ತದೆ. ಅಂಥ ಓಪನ್ ಆಗಿರುವಂತಹ ಏನು ರಸ ಇರುವಂಥ ಕೀಟಗಳು ಓಪನ್ ಮಾಡಿರ್ತವೆ, ಅದರ ಮುಖಾಂತರ ಈ ಆಲ್ಟರ್ನೇರಿಯಾ ಅನ್ನುವಂಥ ಒಂದು ಏನು ಶಿಲೀಂಧ್ರ ಎಂಟ್ರಿ ಆಗಿಬಿಟ್ಟು ಅಲ್ಲಿ ತಾನು ಎಸ್ಟಾಬ್ಲಿಷ್ ಆಗಿ ಅದೇನಪ್ಪ ಅಂತಂದರೆ ಲಕ್ಷಣಗಳನ್ನು ಉತ್ಪಾದನೆ ಮಾಡ್ತದೆ. ಸೊ ಮೊದಲಿಗೆ ಏನಂತಂತಂದರೆ ನಮಗೆ ಪಿಂಡಲ್ ಶೇಪ್ ಅಂತ ಹೇಳ್ತೀವಿ ಅಥವಾ ಕಣ್ಣಿನ ಆಕಾರದಲ್ಲಿರುವಂತಹ ಒಂದು ಮಚ್ಚೆಗಳನ್ನು ಕಾಣ್ತವೆ. ಅಂಥ ಮಚ್ಚೆಗಳ ಮೇಲೆ ಕಪ್ಪನೆಯಾದಂಥ ಶಿಲೀಂಧ್ರದ ಅವಕಗಳನ್ನು ನಾವು ಕಾಣ್ತವೆ. ಹೀಗೆ ಒಂದಕ್ಕೊಂದು ಉದ್ದನೆಯ ಜಾಯಿಂಟ್ ಆಗಿಬಿಟ್ಟು ಎಲೆಗಳು ಸಂಪೂರ್ಣವಾಗಿ ಒಣಗಿ ಹಾಳಾಗೋದನ್ನು ನಾವು ಕಾಣ್ತೇವೆ. ಇದು ವಿಶೇಷವಾಗಿ ಆಗಸ್ಟ್ ಕೊನೆಯ ವಾರದಿಂದ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣವಾಗಿ ಈ ಒಂದು ಶಿಲೀಂಧ್ರದ ಏನು ಲಕ್ಷಣಗಳನ್ನು ನಾವು ಕಾಣಬಹುದಾಗಿದೆ. ಇದರಿಂದ ಏನಾಗುತ್ತಪ್ಪ ಅಂತಂದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಡಿಮೆ ಆಗೋದ್ರಿಂದ ಈರುಳ್ಳಿಯ ಗಾತ್ರ ಮತ್ತು ಕ್ವಾಲಿಟಿ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ನಾವು ಈ ಒಂದು ರೋಗದ ಬಗ್ಗೆ ತುಂಬಾನೇ ಪ್ರಾರಂಭಿಕ ಹಂತದಲ್ಲೇ ನಾವು ನಿರ್ವಹಣೆ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕಾಗುತ್ತೆ. ತಾವು ಹೇಳಿದ್ರೆ ನೇರಳೆ ಎಲೆ ಮಚ್ಚೆ ರೋಗ ಮತ್ತೆ ಬುಡಕಳೆ ರೋಗ ಮತ್ತೆ ಕೇದಿಕೆ ರೋಗ, ಈ ನೇರಳೆ ಎಲೆ ಮಚ್ಚೆ ರೋಗ ಅಂತ ತಾವು ಏನು ಹೇಳಿದ್ರೆ ಅದರ ಒಂದು ಲಕ್ಷಣಗಳು ಹೀಗಿರುತ್ತೆ ಅಂತಂತೇಳಿ, ಇದನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ನಮ್ಮ ರೈತರು? ಈ ನೇರಳೆ ಎಲೆ ಮಚ್ಚೆ ರೋಗದ ಲಕ್ಷಣಗಳು ನಮಗೆ ಯಾವಾಗ ಅಂತಂದ್ರೆ ಆಗಸ್ಟ್ ಕೊನೆಯ ವಾರದಿಂದ ಸೆಪ್ಟೆಂಬರ್ ತಿಂಗಳು ಸಂಪೂರ್ಣವಾಗಿರುತ್ತೆ. ಯಾಕೆಂತಂದ್ರೆ ಈ ಸಮಯದಲ್ಲಿ ಪ್ರಾಶಸ್ತವಾಗಿರುತ್ತೆ ವಾತಾವರಣ, ಅದು ರಿಲೇಟಿವ್ ಹ್ಯುಮಿಡಿಟಿ ಅಂದ್ರೆ ಆರ್ದ್ರತೆ ಜಾಸ್ತಿ ಇರುತ್ತೆ, ಮತ್ತೆ ಉಷ್ಣತೆ ಏನಪ್ಪ ಅಂತಂದ್ರೆ ಒಂದು 22-25 ಈ ಒಂದು ಡಿಗ್ರಿ ಸೆಂಟಿಗ್ರೇಡ್ ಇರೋದ್ರಿಂದ ಇದು ಈ ಶಿಲೀಂಧ್ರ ಏನು ಈರುಳ್ಳಿ ಬೆಳೆಗೆ ಇನ್ಫೆಕ್ಷನ್ ಆಗ್ಲಿಕ್ಕೆ ಅತ್ಯಂತ ಪ್ರಾಶಸ್ತವಾದಂತ ಸಮಯ. ಆ ದೃಷ್ಟಿಯಿಂದ ನಾವೇನ್ ಮಾಡಬೇಕು ಅಂತಂದ್ರೆ, ಈಗ ರೋಗ ಲಕ್ಷಣಗಳು ಬಂದು ನಮಗೆ ಗೊತ್ತಾದ ಮೇಲೆ ನಾವು ತೆಗೆದುಕೊಳ್ಳೋದಕ್ಕಿಂತ ಪ್ರಾರಂಭಿಕ ಹಂತದಲ್ಲೇ, ಈಗ ತುಂತುರು ಮಳೆ ಬರ್ತದೆ ಮತ್ತೆ ನಾವು ಏನಪ್ಪ ಅಂತಂದ್ರೆ ಕೊನೆಯ ವಾರದ ಆಗಸ್ಟ್ ಅಂತ ತಿಳ್ಕೊಂಡ ಮೇಲೆ ರೋಗ ಲಕ್ಷಣಗಳು ಉಲ್ಬಣ ಆಗೋದಕ್ಕಿಂತ ಅಲ್ಲೊಂದು ಇಲ್ಲೊಂದು ಏನಾದರೂ ಕಂಡು ಬಂದರೆ, ಅಥವಾ ಇದು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಏನು ಈರುಳ್ಳಿ ಬೆಳೆಯಲ್ಲಿ ಇನ್ಸೆಕ್ಟ್ ಆಕ್ಟಿವಿಟಿ ಅಂದರೆ ಕೀಟದ ಹಾವಳಿ ಇತ್ತು ಅಂತಂದ್ರೆ, ರಸ ಇರುವಂಥ ಕೀಟದ ಒಂದು ಸ್ವಲ್ಪ ನಾವು ಅಡ್ಡಾಡ್ತಾ ಇದ್ರೆ ಆಗಲೇ ಹಾರಾಡೋದನ್ನು ನಾವು ಕಾಣಬಹುದು. ರಸ ಇರುವಂಥ ಕೀಟಗಳ ಆಕ್ಟಿವಿಟಿ ಜಾಸ್ತಿ ಇತ್ತು ಅಂತಂದ್ರೆ ನಾವು ಮೊದಲಿಗೆ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡಬಹುದು. ರಸ ಇರುವ ಕೀಟಗಳನ್ನು ಯಾವ ಥರ ನಿಯಂತ್ರಣ ಮಾಡಬಹುದಪ್ಪ ಅಂತಂದ್ರೆ, ನಾವು ಈ ಹಳದಿ ಮೋಹಕ ಬಲೆಗಳು ಅಂತ ಹೇಳ್ತೀವಿ, ಹಳದಿ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತ ಹೇಳ್ತೀವಿ, ಹಳದಿ ಅಂಟು ಬಲೆಗಳು ಅಥವಾ ನೀಲಿ ಅಂಟು ಬಲೆಗಳನ್ನು ನಾವು ನಮ್ಮ ಹೊಲದಲ್ಲಿ ಇಡಬೇಕು. ಅದರ ಮುಖಾಂತರ ನಾವು ಮೊದಲಿಗೆ ನಮಗೆ ಪ್ರಮುಖವಾಗಿ ಕಾರಣವಾದಂತಹ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡ್ತೇವೆ. ಅದೇ ಥರನೇ ಬೇವಿನ ಎಣ್ಣೆ ಕಷಾಯವನ್ನು ಸಿಂಪರಣೆ ಮಾಡಬಹುದು, ಮತ್ತು ಅದಾದ ನಂತರ ಯಾವುದೇ ಆದಂಥ ಸ್ಪರ್ಶ ಇರ್ಬೋದು ಆ ಥರ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆಯನ್ನು ಮಾಡಬಹುದು. ಅದು ಇಮಿಡಾಕ್ಲೋಪ್ರಿಡ್ 1 ml 3 ಲೀಟರ್ನಲ್ಲಿ ಹಾಕೋಬಹುದು, ಲ್ಯಾಮ್ಡೋ ಸೈಲೋತ್ರಿನ್ನು 1 ml 1 ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರ ಮುಖಾಂತರ ಈ ರಸ ಇರುವಂಥ ಕೀಟಗಳನ್ನು ನಿಯಂತ್ರಣ ಮಾಡಬಹುದು ಒಂದು ಪ್ರಾಥಮಿಕ ಹಂತದಲ್ಲಿ. ನೆಕ್ಸ್ಟು ಅಂತಂತಂದರೆ ನಾವು ಶಿಲೀಂಧ್ರನಾಶಕಗಳನ್ನು ಸ್ಪ್ರೇ ಮಾಡಬಹುದು. ಯಾಕಂತಂದರೆ ಇದು ಇನ್ಫೆಕ್ಷನ್ ಆಗಿ ಲಕ್ಷಣ ಕಾಣೋದಕ್ಕೆ 10-12 ದಿವಸ ಬೇಕಾಗುತ್ತೆ. ಅದು ಬರೋಕ್ಕಿಂತ ಮುಂಚೆನೆ ನಾವು ಸಿಂಪರಣೆ ಮಾಡಿದರೆ ಶಿಲೀಂಧ್ರವನ್ನು ಒಳಗೇ ನಾವು ಸಾಯಿಸ್ಬೋದು. ಅದಕ್ಕೋಸ್ಕರ ನಾವು ಈ ಪ್ರೋಪಿನೆಬ್ ಅನ್ನುವಂಥ ಒಂದು ಶಿಲೀಂಧ್ರನಾಶ ಸಿಗುತ್ತೆ, ಅದು 2.5 gram ಪ್ರತಿ ಲೀಟರ್ ನೀರಿಗೆ ನಾವು ಬೆರೆಸಿ ಸಿಂಪರಣೆ ಮಾಡಬಹುದು. ಅಥವಾ ಮ್ಯಾಂಕೋಜಬ್ ಅಂತ ಸಿಗುತ್ತೆ, ಅದು 2.5 gram ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪರಣೆ ಮಾಡಬಹುದು. ಈ ಥರ ಒಂದ್ಸರಿ ಸಿಂಪರಣೆ ಮಾಡಿದ್ಮೇಲೆ ಅದೇ ಮಳೆ ಜಾಸ್ತಿ ಇತ್ತು ಅಂತಂದರೆ 10-12 ದಿವಸಗಳಲ್ಲಿ ಮತ್ತೆ ಇನ್ನೊಂದ್ಸರಿ ರಿಪೀಟ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಏನಪ್ಪ ಅಂತಂತಂದರೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಸರ್, ತಾವು ಇನ್ನೊಂದು ಪ್ರಮುಖವಾದ ರೋಗ ಹೇಳಿದ್ರೆ ಈರುಳ್ಳಿಯಲ್ಲಿ ಈ ಬುಡಕೊಳೆ ರೋಗ ಅಂತಂತೇಳಿ, ಕಳೆದ ವರ್ಷ ಬಹಳಷ್ಟು ಕಡೆ ಇದು ಬಹಳಷ್ಟು ಹಾನಿ ಮಾಡ್ತವೆ ಈರುಳ್ಳಿಯಲ್ಲಿ, ಇದರ ಒಂದು ಲಕ್ಷಣಗಳು ಹೇಗಿರ್ತವೆ, ಅದನ್ನು ನಮ್ಮ ರೈತರು ಯಾವ ರೀತಿ ನಿಯಂತ್ರಣ ಮಾಡಬೇಕಾಗುತ್ತೆ? ಈಗ ನೋಡಿ, ಬುಡಕೊಳೆ ರೋಗ ನಾನಾಗಲೇ ಹೇಳಿದಾಗೆ ಇದು ಒಂದು ಶಿಲೀಂಧ್ರದಿಂದ ಬರುವಂತದ್ದು, ಮಣ್ಣಿನಲ್ಲಿ ವಾಸಿಸುವಂತಹ ಶಿಲೀಂಧ್ರದಿಂದ ಬರುತ್ತೆ, ವಿಸೇರಿಯಂ ಅನ್ನುವಂಥ ಶಿಲೀಂಧ್ರದಿಂದ ಬರುತ್ತೆ. ಇದು ಬಂದಾಗ ನಾವು ನಿಯಂತ್ರಣ ಮಾಡೋದಕ್ಕಿಂತ ಪ್ರತಿ ಸಾರಿನೂ ಪ್ರತಿ ವರ್ಷ ಈ ರೋಗ ಉಲ್ಬಣ ಆಗ್ತಾನೆ ಇದೆ. ಅದಕ್ಕೋಸ್ಕರ ನಾವು ಮುಂಚೆನೆ ಹೇಳ್ತೇವೆ, ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಕೊಟ್ಟಿಗೆ ಗೊಬ್ಬರದ ಜೊತೆ ಟ್ರೈಕೋಡರ್ಮಾ ಅನ್ನುವಂಥ ಶಿಲೀಂಧ್ರವನ್ನು ನಾವು ಬೆರೆಸಿ ಮಾಡೋದ್ರಿಂದ ಮುಂದೆ ಬರುವಂಥ ಈ ರೋಗವನ್ನು ನಾವು ತಡೆಗಟ್ಟಬಹುದು ಪ್ರಾರಂಭಿಕ ಹಂತದಲ್ಲಿ ಅಂತೇಳಿ. ಇಲ್ಲ ಈಗ ಬಂದ್ಬಿಟ್ಟಿದೆ ಅಂತಂತಂದರೆ, ನಾನು ಆಗಲೇ ಹೇಳಿದೆ ಬುಡಕೊಳೆ ರೋಗ ಇತ್ತು ಅಂತಂತಂದರೆ ಲಕ್ಷಣಗಳು ಹೆಂಗಿರ್ತದೆ ಅಂತಂದರೆ, ಮೇಲೆ ಎಲೆಗಳೆಲ್ಲ ಹಳದಿ ಆಗ್ತವೆ, ಕೆಳಗೆ ಬುಡ ಕೊಳತು ಹೋಗ್ಬಿಟ್ಟಿರ್ತದೆ, ನಾವು ಕಿತ್ತಿ ನೋಡಿದಾಗ ಬುಡ ಕೊಳೆತಾಗಿರೋದನ್ನು ನಾವು ಕಾಣ್ತೇವೆ. ಸೊ ಇಲ್ಲಿ ಆಗಲೇ ಹೇಳಿದಾಗ ಎರಡು ಬಗೆ ಅಂತದಿರ್ತೀವಿ. ಅಲ್ಲಿ ವಾಸನೆ ಬಂದಿತ್ತು ಅಂತಂದರೆ, ವಾಸನೆ ಬರ್ತಾ ಇದೆ ಅಂತಂದರೆ ಅದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದು, ಇಲ್ಲ ವಾಸನೆ ಇಲ್ಲ ಬರೇ ಕೊಳತಿರ್ತದೆ ಮತ್ತೆ ಮೇಲೆಲ್ಲ ಹಳದಿ ಆಗಿರ್ತದೆ ಎಲೆಗಳೆಲ್ಲ ಅಂತಂತಂದ್ರೆ ಅದು ಫಿಜೇರಿಯಂ ಇಂದ ಬಂದಿರುತ್ತೆ ಅಂತೇಳಿ. ಸೊ ನಾವು ಫಿಜೇರಿಯಂ ಇಂದ ಬಂದಿದೆ ಅಂತಂದ್ರೆ ಟೆಬಕೋನಜೋಲ್ 1 ml ಅನ್ನ ಪ್ರತಿ ಲೀಟರ್ಗೆ ಬೆರೆಸ್ಬಿಟ್ಟು ಎಲ್ಲೆಲ್ಲ ಆಗಿದೆ ಅಲ್ಲೆಲ್ಲ ನಾಜಲ್ ತೆಗೆದ್ಬಿಟ್ಟು ಬುಡಕ್ಕೆ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ತಕ್ಕ ಮಟ್ಟಿಗೆ ನಾವು ನಿಯಂತ್ರಣ ಮಾಡಬಹುದು. ಅಲ್ಲಿಗೆ ಮತ್ತೆ ನಾವು ಮುಂದೆ ಹಾರ್ವೆಸ್ಟ್ ಮಾಡ್ಕೋಬಹುದು, ಕೊಯ್ಲು ಮಾಡಿಕೊಂಡು ಮಾರಾಟ ಮಾಡಬಹುದಾಗುತ್ತೆ. ಬ್ಯಾಕ್ಟೀರಿಯಾದಿಂದ ಬರುತ್ತೆ ರೋಗ ಅನ್ನೋದಾದ್ರೆ ನಾವು ಈ ಒಂದು ಕಾಪರ್ ಆಕ್ಸಿಕ್ಲೋರೈಡ್ 2 gram 1/2 gram ಸ್ಟ್ರೆಪ್ಟೋಸೈಕ್ಲಿನ್ ಇವೆರಡನ್ನ ಬೆರೆಸಿ ಪ್ರತಿ ಲೀಟರ್ಗೆ ನಾವು ಅಲ್ಲಿ ಎಲ್ಲೆಲ್ಲ ಆಗಿದೆ ಅಲ್ಲಲ್ಲಿ ಈ ಬ್ಯಾಕ್ಟೀರಿಯಾದಿಂದ ಲಕ್ಷಣಗಳಿದ್ರೆ ಅದೇ ಹೇಳಿದ್ನಲ್ಲ ಬುಡ ಏನಾದರೂ ಕಿತ್ತು ವಾಸನೆ ಬಂತು ಅಂದ್ರೆ ಆ ತರ ಮಾಡಿದ್ರೆ ಇವೆರಡು ಬುಡಕೊಳೆ ರೋಗವನ್ನ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಸರಿ, ಈರುಳ್ಳಿಯಲ್ಲಿ ಬರೋದು ಇನ್ನೊಂದು ಮುಖ್ಯವಾದ ಒಂದು ರೋಗ ಅಂದ್ರೆ ಕೇದಿಗೆ ರೋಗ ಅಂತ ತಾವು ಹೇಳಿದ್ರೆ, ಈ ಕೇದಿಗೆ ರೋಗದ ಒಂದು ಲಕ್ಷಣಗಳು ಹೇಗಿರುತ್ತವೆ ಮತ್ತು ಅದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು? ಇದು ಕೇದಿಗೆ ರೋಗ ಪ್ರಾರಂಭಿಕ ಹಂತದಲ್ಲೂ ಬರಬಹುದು, ಆಮೇಲೆ ಮುಂದೆ ಮಳೆ ಹೆಚ್ಚಾಗಿ ಅಂತಂದ್ರೆ ಮಳೆ ಬಿಟ್ಟು ಬಿಡಲಾರ್ದಂಗೆ ಬರೋದು, ಮತ್ತೆ ವಾತಾವರಣದಲ್ಲಿ ರಾತ್ರಿಯ ಉಷ್ಣತೆ ಏನಪ್ಪಾ ಅಂತಂದ್ರೆ 20 ಕ್ಕಿಂತ ಕಡಿಮೆ ಇರುವಂತ ಒಂದು ಪ್ರಸಂಗ ಏನಾದರೂ ಇತ್ತು ಅಂತಂದ್ರೆ ಈ ಕೇದಿಗೆ ರೋಗವನ್ನ ನಾವು ಕಂಡು ಬರುತ್ತದೆ. ಈ ಕೇದಿಗೆ ರೋಗ ಏನಂತಂತಂದ್ರೆ ಲಕ್ಷಣಗಳು ಹೇಗಿರುತ್ತೆ ಅಂತಂದ್ರೆ ಪ್ರಾರಂಭಿಕ ಹಂತದಲ್ಲಿ ಎಲೆಗಳೆಲ್ಲ ಸಂಪೂರ್ಣವಾಗಿ ಹಳದಿ ಆಗಿರ್ತದೆ. ಕೆಲವರಿಗೆ ನಾವೇನಪ್ಪಾ ಅಂದ್ರೆ ಗೊಬ್ಬರನೇ ಕೊಟ್ಟಿಲ್ಲೇನೋ ಅನ್ನುವಂತ ತರ ಫೀಲಿಂಗ್ ಆಗುತ್ತೆ, ಅದು ಆಗಲ್ಲ. ನಾವೆಲ್ಲ ಗೊಬ್ಬರನು ಕೊಟ್ಟಿರ್ತೀವಿ, ಆದ್ರೆ ಮೇಲೆ ತುಂತುರು ಮಳೆ ಬರ್ತಾನೆ ಇರುತ್ತೆ, ರಾತ್ರಿ ಉಷ್ಣಾಂಶ 20 ಕ್ಕಿಂತ ಕಡಿಮೆ ಇರುತ್ತೆ, ಮತ್ತೆ ವಾತಾವರಣದಲ್ಲಿ ಆದ್ರತೆ 90% ಜಾಸ್ತಿ ಇರುವಂತ ಸಮಯದಲ್ಲಿ ಈ ನಾವು ಕೇದಿಗೆ ರೋಗದ ಲಕ್ಷಣಗಳನ್ನ ಕಂಡು ಬರ್ತೇವೆ. ಅದಕ್ಕೋಸ್ಕರ ನಾವು ಕೇದಿಗೆ ರೋಗ ಪ್ರಾರಂಭಿಕ ಹಂತದಲ್ಲಿ ಆತರ ಏನಾದರೂ ಕಂಡು ಬಂದೆ, ಎಲೆಗಳೆಲ್ಲ ಸಂಪೂರ್ಣ ಹಳದಿ ಆಗಿತ್ತು, ಅದು ಒಣಕೊಂತ ಹೋಗ್ತಾ ಇದೇವೆ, ನಡುಕ ಇರುವಂತ ಮಾತ್ರ ಹಸಿರಿದೆ, ಈ ತರ ಲಕ್ಷಣ ಕಂಡು ಬಂತು ಅಂತಂದ್ರೆ ನಾವು ತಕ್ಷಣವೇ ಮೆಟ್ಲಾಕ್ಸಿಲ್ MZ ಅನ್ನುವಂತ ಒಂದು ಶಿಲೀಂದ್ರನಾಶಕವನ್ನು 2 gram ಇರ್ಬೋದು, ಅಥವಾ ಇನ್ನಿತರೆ ಯಾವುದೇ ಮೆಟ್ಲಾಕ್ಸಿಲ್ ಇರುವಂತಹ ಶಿಲೀಂದ್ರನಾಶಕಗಳನ್ನು ಬಳಕೆ ಮಾಡಿ 2 gram ಪ್ರತಿ ಲೀಟರ್ ಬೆರೆಸಿ ಸಿಂಪರಣೆ ಮಾಡಬಹುದು. ಇನ್ನು ಪ್ರೊಬಿನಬ್ ಅನ್ನೋಂಥದ್ದು ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಈ ಥರ ಕಂಡು ಬಂದಿತ್ತು ಅಂದರೆ ಪ್ರೊಬಿನಬ್ ಅನ್ನುವಂಥ ಶಿಲೀಂದ್ರನಾಶಕವನ್ನು ಸಹ 2.5 gram ಪ್ರತಿ ಲೀಟರ್ಗೆ ಬೆರೆಸಿ ನಾವು ಸಿಂಪರಣೆ ಮಾಡೋದ್ರಿಂದ ಈ ಒಂದು ಕೇದಿಗೆ ರೋಗವನ್ನು ಸಹ ನಾವು ಈ ಒಂದು ಈರುಳ್ಳಿ ಬೆಳೆಯಲ್ಲಿ ನಿಯಂತ್ರಣ ಮಾಡಬಹುದಾಗಿದೆ. ನೋಡಿ ಸರ್, ನಮ್ಮ ಭಾಗದ ಇನ್ನೊಂದು ಮುಖ್ಯವಾದ ಬೆಳೆ ಅಂದರೆ ಅಡಿಕೆ. ಅಡಿಕೆಯಲ್ಲಿ ಇತ್ತೀಚೆಗೆ ನಾವು ರೈತರು ಅದರ ಒಂದು ಧಾರಣೆ ಚೆನ್ನಾಗಿರೋದ್ರಿಂದ ಬಹಳಷ್ಟು ರೈತರು ಅಡಿಕೆಗೆ ಹೋಗ್ತಿದ್ದಾರೆ, ಅಂದರೆ ದಿನದಿಂದ ದಿನಕ್ಕೆ ಅದರ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ. ಈ ಅಡಿಕೆಯಲ್ಲಿ ಬರುವ ಪ್ರಮುಖ ರೋಗಗಳ ಬಗ್ಗೆ ಮತ್ತು ಅವುಗಳ ಒಂದು ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳಿಸ್ಕೊಡಿ. ಇತ್ತೀಚಿನ ದಿನಗಳಲ್ಲಿ ತಾವು ಹೇಳಿದ ಹಾಗೆ ಅಡಿಕೆಯನ್ನು ಅನೇಕ ಜನ ರೈತರು ಹಾಕ್ತಾ ಇದ್ದಾರೆ. ಇನ್ನು ಸಸಿಗಳಲ್ಲಿಯೂ ಎಲೆ ಮಚ್ಚೆ ರೋಗ ಕಂಡು ಬರ್ತದೆ, ನಾಟಿ ಮಾಡಿದ ಮೇಲೆಯೂ ಎಲೆ ಮಚ್ಚೆ ರೋಗ ಕಂಡು ಬರೋದನ್ನು ನಾವು ರೈತರು ಪ್ರತಿದಿನ ನಮ್ಮ ವಿಭಾಗಕ್ಕೆ ತರೋದನ್ನು ನಾವು ಕಾಣ್ತಾ ಇದ್ದೇವೆ. ಇದು ಏನಿರಲ್ಲ, ಅದು ಎಲೆ ಮಚ್ಚೆ ರೋಗ ಅಂತೇನಂತಂದ್ರೆ ಕಣ್ಣಿನ ಆಕಾರದಂತಹ ಒಂದು ಮಚ್ಚೆಗಳಿರ್ತವೆ, ಅಂತ ಮಚ್ಚೆಗಳು ಒಂದಕ್ಕೊಂದು ಕೂಡ್ಕೊಂಡು ಸಂಪೂರ್ಣವಾಗಿ ಎಲೆ ಹಾಳಾಗಿರೋದನ್ನ ನಾವು ಕಾಣ್ತೇವೆ. ಇದು ಸಸಿಗಳಲ್ಲೂ ಕಾಣ್ತದೆ, ಅದೇ ನಾವು ನಾಟಿ ಮಾಡಿದಂಥ ಎಲೆಗಳ ಮೇಲೂ ಸಹ ಇದನ್ನ ಕಂಡು ಬರ್ತದೆ. ಸೊ ಈ ತರ ಏನಾದರೂ ಪ್ರಾರಂಭಿಕ ಹಂತದಲ್ಲಿ ಇನ್ನೂ ಅಲ್ಲಲ್ಲಿ ಕಂಡು ಬಂದಿದೆ ಅಂತಂತಂದ್ರೆ ಎಕ್ಸಾಕೋನೋಜೋಲ್ ಅನ್ನುವಂತ ಒಂದು ಶಿಲೀಂದ್ರನಾಶಕವನ್ನು 1 ml ಗೆ ಬೆರೆಸಿ 1 liter ಸಿಂಪರಣೆ ಮಾಡೋದ್ರಿಂದ ಅಡಿಕೆಯಲ್ಲಿ ಬರುವಂತ ಎಲೆ ಮಚ್ಚೆ ರೋಗ ಅದು ಸಸಿಗಳಲ್ಲಿ ಇರ್ಬೋದು ಅಥವಾ ನಾಟಿ ಮಾಡಿದಿರುವಂತಹ ಬೆಳೆಯಲ್ಲಿ ಸಹ ನಾವು ನಿಯಂತ್ರಣ ಮಾಡಬಹುದಾಗಿದೆ. ಈ ಅಡಿಕೆಯಲ್ಲಿ ಮತ್ತೊಂದು ಮುಖ್ಯವಾದ ರೋಗ ಅಂದ್ರೆ ಗೊಂಚಲು ತುದಿ ಒಣಗುವ ರೋಗ ಅಂತ ತಾವು ಹೇಳಿದ್ರೆ, ಈ ಗೊಂಚಲು ತುದಿ ಒಣಗುವ ರೋಗದ ಒಂದು ಲಕ್ಷಣಗಳು ಹೇಗಿರುತ್ತೆ, ಅದನ್ನ ನಮ್ಮ ರೈತರು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಪ್ರಮುಖವಾಗಿ ಈಗ ಆಲ್ರೆಡಿ ಏನು ಗೊಂಚಲು ಬಿಡ್ತಾ ಇರುತ್ತೆ, ಹೂವು ಬಿಡ್ತಾ ಇರುತ್ತೆ, ಅಂಥ ಸಮಯದಲ್ಲಿ ಏನಾದರೂ ಮಳೆ ಕಾಣಿಸ್ಕೊತು ಅಂತಂದರೆ ಈ ಗೊಂಚಲು ತುದಿಯಿಂದ ಒಣಗೋದನ್ನು ನಾವು ಕಾಣ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಅಡಿಕೆ ಬೆಳೆ ನಮ್ಮ ಭಾಗದಲ್ಲಿ ಚಿತ್ರದುರ್ಗ ಈ ಪ್ಲೇನ್ಸ್ನಲ್ಲಿ ಅಂತ ಹೇಳ್ತೀವಲ್ಲ, ಅಲ್ಲೆಲ್ಲ ಇದನ್ನು ಇನ್ಫ್ಲೋರೆಸೆನ್ಸ್ ಬ್ಲೈಟ್ ಅಂತ ಹೇಳ್ತೀವಿ, ಅಂದರೆ ಹೂ ಗೊಂಚಲು ತುದಿ ಒಣಗುವ ರೋಗ ಅಂತೇಳಿ ಇದು ಕಂಡು ಬರ್ತಾ ಇದೆ. ಆದ ಕಾರಣ ಇದು ನಾವು ಒಂದ್ಸರಿ ನಮಗೆ ಸೆಟ್ ಆಗ್ತಾ ಇದೆ, ಬಂದು ಹೂವು ಬಿಟ್ಟು ಒಂದ್ಸರಿ ಸೆಟ್ ಆಯಿತು ಅನ್ನೋಷ್ಟೊತ್ತಿಗೆ ನಾವು ಒಂದು ಅಂತರ್ವ್ಯಾಪಿ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡಬಹುದು. ಅದು ಎಕ್ಸಾಕೋನೋಜೋಲ್ ಇರ್ಬೋದು, ಟೊಬಕೋನೋಜೋಲ್ ಇರ್ಬೋದು, ಇವನ್ನ ಯಾವುದಾದ್ರೂ ಒಂದನ್ನು 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಒಂದ್ಸರಿ ಎಕ್ಸಾಕೋನೋಜೋಲ್ ಈ ಸರಿ ಸ್ಪ್ರೇ ಮಾಡಿದ್ರೆ ಅಂದರೆ ಮುಂದಿನ ಸರಿ ಟೊಬಕೋನೋಜೋಲ್ ಅನ್ನುವಂಥ ಒಂದು ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ಗೆ 1 ml ಹಾಕಿ ನಾವು 2 ಸ್ಪ್ರೇ ಮಾಡಿದ್ದೆ ಆದರೆ ಈ ಒಂದು ಗೊಂಚಲು ತುದಿ ಒಣಗುವ ರೋಗವನ್ನು ನಿಯಂತ್ರಣ ಮಾಡಬಹುದಾಗಿದೆ. ನೋಡಿ ಸರ್, ಈಗ ತಾವು ಹೇಳಿದ್ರಿ ಯಾವ ಒಂದು ಮುಖ್ಯವಾದ ರೋಗಗಳು ಬರ್ತವೆ ಮತ್ತೆ ಒಂದು ಲಕ್ಷಣಗಳು ಹೇಗಿರುತ್ತೆ ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೇಕನ್ನೋದು ಇದು ಒಂದು ಭಾಗ. ಆದ್ರೆ ನಮ್ಮ ರೈತರಿಗೆ ಈ ಒಂದು ರೋಗಗಳು ಬರಲಾರ್ದಂಗೆ ಅಂದ್ರೆ ಬರದೇ ಇರೋಂಗೆ ಏನಾದರೂ ಮುಂಜಾಗ್ರತೆ ಕ್ರಮಗಳನ್ನ ಅನುಸರಿಸಬಹುದಾ? ಒಂದು ಬೇಸಾಯ ಕ್ರಮಗಳಿರ್ಬೋದು ಅಥವಾ ನಿರ್ವಹಣಾ ಕ್ರಮಗಳಿರ್ಬೋದು. ಯಾವುದೇ ರೋಗ ಉಲ್ಬಣ ಆಗ್ಬೇಕಾದ್ರೆ, ರೋಗ ಬರಬೇಕಾದ್ರೆ ವಾತಾವರಣದ ಇಲ್ಲಿರುವಂತಹ ಆರ್ದ್ರತೆ ಇರ್ಬೋದು, ಮತ್ತೆ ಉಷ್ಣತೆ ಇರ್ಬೋದು, ನೀರಿನ ಅಂಶ ಇರ್ಬೋದು, ಒಂದು ಇದಿರ್ತದೆ. ಅದಕ್ಕೋಸ್ಕರ ನಾವು ಈ ಮಳೆ ಬರೋದು ನಾವು ತಡೆಯಕ್ ಆಗೋದಿಲ್ಲ, ಆದ್ರೆ ಮಳೆಯಲ್ಲಿ ನಿಂತ ನೀರು ನಿಲ್ದ ಹಾಗೆ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಉತ್ತಮ. ಅದಕ್ಕೋಸ್ಕರ ನಾವು ಡ್ರೈನೇಜಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು, ಅದು ಅಡಿಕೆಯಲ್ಲಿರ್ಬೋದು ಅಥವಾ ಈರುಳ್ಳಿ ಬೆಳೆಯಲ್ಲಿರ್ಬೋದು. ನೀರು ನಿಲ್ಲಬಾರದು, ಸರಾಗವಾಗಿ ಬಸದು ಹೋಗುವಂತ ಕ್ರಮಗಳನ್ನು ಕೈಗೊಳ್ಬೇಕು. ಇನ್ನು ಯಾವತ್ತೇ ಆಗಲಿ ನಾವು ಗೊಬ್ಬರಗಳು ತುಂಬ ಇಂಪಾರ್ಟೆಂಟು. ಇನ್ನು ಸಮತೋಲನ ಗೊಬ್ಬರ ಅಂತಂದರೆ ಎಲ್ಲರಿಗೂ ಏನಾಗುತ್ತೆ, ಕೇವಲ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರ ಕೊಟ್ಟಿದ್ದೀವಿ ಅಂತ ಅನ್ಕೊಂತಾರೆ, ಅದಲ್ಲ. ಅದರ ಜೊತೆಗೆ ನಾವು ಪ್ರಾರಂಭಿಕ ಹಂತದಲ್ಲಿ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನು ಕಂಪಲ್ಸರಿ ಕೊಡಲೇಬೇಕು. ಅದರ ಜೊತೆಗೆ ನಾವು ಟ್ರೈಕೋಡರ್ಮಾ ಸೊಡೋಮನಾಸ್ ಫ್ಲೋರೆಸೆನ್ಸ್ ಅನ್ನುವಂತಹ ಜೈವಿಕ ಶಿಲೀಂದ್ರನಾಶಕಗಳು ಇವನ್ನ ನಾವು ಆ್ಯಡ್ ಮಾಡಿದ್ರೆ ಆದರೆ ನಮ್ಮ ಬೆಳೆಗೆ ಬರುವಂತಹ ಯಾವುದೇ ರೋಗಗಳನ್ನು ಮುಂಜಾಗ್ರತಾ ಕ್ರಮವಾಗಿ ಅವು ತಡೆಗಟ್ತವೆ. ಅದು ವಿಶೇಷವಾಗಿ ಮಣ್ಣಿನಿಂದ ಬರುವಂತಹ ರೋಗಗಳನ್ನು ತಡೆಗಟ್ತವೆ. ಮತ್ತೆ ಇನ್ನೂ ಏನಪ್ಪ ಅಂತಂದ್ರೆ ನಾವು ಜೈವಿಕ ಗೊಬ್ಬರಗಳು ಅಂತ ಹೇಳ್ತೇವೆ. ಜೈವಿಕ ಗೊಬ್ಬರಗಳು ಅಂತಂದ್ರೆ ಅಜಿಟೋಬ್ಯಾಕ್ಟರ್, ಅಜೋಸ್ಪೈರುಲಮ್ಮು ಅನ್ನುವಂಥ ಅವು ಬ್ಯಾಕ್ಟೀರಿಯಾನೇ. ಆದರೆ ಅವು ನೆಲದಲ್ಲಿದ್ದರೆ ಅವು ಏನಪ್ಪ ಸಾರಜನಕವನ್ನು ಸಮತೋಲನವಾಗಿ ಪೂರೈಸ್ತದೆ. ಅದೇ ಥರ ಫಾಸ್ಫರಸ್ ಸಾಲಬಿಲೈಸ್